ಜೆಪಿ ನಡ್ಡಾ ನಾಳೆ ರಾಜ್ಯಕ್ಕೆ ಭೇಟಿ ನೀಡಲಿದ್ದು ಸಂಜೆ ಬೆಂಗಳೂರಿನ ಕೆಆರ್ಪುರದಲ್ಲಿ ನಡೆಯಲಿರುವ ಪಕ್ಷದ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ತಿಳಿಸಿದ್ದಾರೆ. ಈಗ ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಇದೆ. ಕಾರವಾರದಲ್ಲಿ 37.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಗರಿಷ್ಠ 32 ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ, ಸಕಲ ಸಿದ್ದತೆ. ವಿಧಾನಸಭಾ ಚುನಾವಣೆ ಪೂರ್ವಭಾವಿ ಸಿದ್ದತೆ. ಕೇಂದ್ರ ಚುನಾವಣಾ ತಂಡ ನಾಳೆ ರಾಜ್ಯಕ್ಕೆ ಆಗಮನ. ಅಂತಾರಾಷ್ಟೀಯ ಮಹಿಳಾ ದಿನ. ಸ್ತ್ರೀ ಸಾಮರ್ಥ್ಯ ಯೋಜನೆಯಡಿ ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನ, ಮುಖ್ಯಮಂತ್ರಿ. ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್ 3 ದಿನಗಳ ಭೇಟಿಗಾಗಿ ನಾಳೆ ಬೆಂಗಳೂರಿಗೆ ಆಗಮನ. ಇದೇ 12ರಂದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಭೇಟಿ. ಸಂಚಾರ ಮಾರ್ಗದಲ್ಲಿ ಬದಲಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆ ಕುರಿತು ಶ್ರೀ ಚನ್ನಪ್ಪ ಚನ್ನವೀರನಾವಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೊಪ್ಪಳದ ಬಸವರಾಜ್ ಅವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹಾರ್ದಿಕವಾದ ಸ್ವಾಗತ ಇವತ್ತಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಆರಂಭಿಕವಾಗಿ ಬಸವರಾಜ್ ಅವರ ಹೇಳಿ ಕೇಳಿ ತಾವು ಪ್ರಗತಿಪರ ರೈತರು, ತಮ್ಮನ್ನು ಅದೆಷ್ಟೋ ಜನರು ಅನುಸರಿಸ್ತಾ ಇರ್ತಾರೆ. ಅನುಸರಿಸ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ನಾಳೆಯ ಈ ತಮ್ಮ ಒಂದು ತೋಟಗಾರಿಕಾ ಬೆಳೆಗಳು ಹೆಮ್ಮರವಾಗಿ ಬೆಳೆಯುವಂತ ಈಗಾಗಲೇ ಒಂದು ಹಂತದಲ್ಲಿದ್ದಾವೆ, ಸಾಮಾನ್ಯ ಹಂತದಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಹೆಮ್ಮರವಾಗಿ ಬೆಳೆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಖರ್ಚು ಶ್ರಮವಿಲ್ಲದೆ ಸಂಪೂರ್ಣವಾಗಿ ಪ್ರತಿ ವರ್ಷ ಕೂಡ ಇಳುವರಿಯೇ ಮುಖ್ಯವಾಗಿರ್ತದಲ್ಲಿ. ಹಾಂ ಸರ್, ಈಗ ನಾನು ಸುತ್ತಲೂ ನಾನು ಬಾರ್ಡರಿಗೆ ಒಂದು 100 ಸಾಗವಾನಿ ಮರ, 100 ತೆಂಗಿನ ಮರ, 100 ಬೇವಿನ ಮರಗಳನ್ನು ಹಾಕೀನಿ ಸರ್. ಈಗ ನಮ್ಮ ಬ್ಯಾಂಕ್ನೊಳಗೆ ನಾನು ಇವತ್ತು ನಾನು ದುಡಿಮೆ ಮೇಗಿಂತ ಒಂದು ಕಾರ್ ತೊಗೊಂಡು ಅಡ್ಡಾಡ್ಬೋದಾಗಿತ್ತು. ಆದ್ರೆ ನಾನೇನು ಮಾಡೀನಿ, ನಾನು ದುಡಿಮೆಯಿಂದ 4.5 ಎಕರೆ ಕ್ಷೇತ್ರವನ್ನು ಖರೀದಿ ತೊಗೊಂಡೀನಿ. ಅದರ ಕಿಮ್ಮತ್ತು ಇವತ್ತು 25 ಲಕ್ಷ. ಮತ್ತು ಏನು ಸಾಗವಾನಿ ಮರಗಳನ್ನು ಕುಂದಿರಿಸೀನಿ ಸುತ್ತಲೂ ಬಾರ್ಡರಿಗೆ, ಅದು ಒಂದು ಗನಫೂಟಿಗೆ 2,000, 3,000, 4,000 ಮಟನೂ ಇದಾಗತಿ. ಅದಕ್ಕೆ ಒಂದೊಂದು ಗಿಡನ ಕನಿಷ್ಠ ಇನ್ನೊಂದು 10 ವರ್ಷ ಹೋದ್ರೆ, ಈಗ 10 ವರ್ಷದ ಗಿಡ ಅದಾವೆ, ಇನ್ನು 10 ವರ್ಷ ಒಂದೊಂದು ಗಿಡನ 50,000 ದಿಂದ 80,000 ಮಟ ಹೋಗುವಂತ ಅರಣ್ಯ ಇಲಾಖೆಯವರು ಬಂದು ಹೇಳ್ತಾರೆ. ಈಗ 3 ಫೂಟ್ ಗೆರೆ ಅದಾವೆ, 20 ಫೂಟ್ ಹೈಟ್ ಅದಾವೆ, 3 ಫೂಟ್ ಸುತ್ತಳತೆ ಅದಾವೆ. ಅಂತ ಒಂದು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಂಗೆ ನಾವು ಹೆಂಗೆ ಈಗ ನಾವು ಬ್ಯಾಂಕ್ನೊಳಗೆ ಡಿಪಾಸಿಟ್ ಇಟ್ಟ ಅಲ್ಲಿ ಡಬಲ್ ಆದ್ರೆ ಇದು 2 ಪಟ್ಟು 3 ಪಟ್ಟು ಹೆಚ್ಚಿಗೆ ಹಾಕೈತೆ ಸರ. ಆಮೇಲೆ ಇದು ಮಾವು ಮತ್ತು ಚಿಕ್ಕು ಇದನ್ನ ಇನ್ನು ಏನಿದೊಳಗೆ ಬರುವ ದಿನಮಾನದೊಳಗೆ ಹೆಚ್ಚಿಗೆ ಇದು ಆಕತಿ. ಅದು ರೇಟ್ ಕಡಿಮೆ ಆತಂದ್ರೆ ಸಂಸ್ಕರಣೆ ಮಾಡಿ ಜ್ಯೂಸ್ ಥರ ಮಾಡಿ ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆನ ನಾನು ಮಾಡೋದೇನೆ ಸರ್. ಬಸವರಾಜ್ ಅವರು ತಾವು ಈಗಾಗಲೇ ಬೇರೆ ಬೇರೆ ಅನೇಕ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿದ್ದೀರಿ, ಜೊತೆಗೆ ನಿಮ್ಮದೇ ಆದಂಥ ಒಂದು ಜೀವನ ಶೈಲಿಯನ್ನು ವಿಶೇಷವಾದ ರೀತಿಯಲ್ಲಿ ರೂಪಿಸ್ಕೊಂಡಿದ್ದೀರಿ. ಆದರೆ ಏನೂ ಅರಿಯದ ಯುವಕರು ಒಂದು ಈ ಕೃಷಿ ಕ್ಷೇತ್ರಕ್ಕೆ ಬರಬೇಕು ಅಥವಾ ಹೊಸದಾದ ರೀತಿಯಲ್ಲಿ ಜೀವನವನ್ನು ಕೃಷಿ ಕ್ಷೇತ್ರದಲ್ಲಿ ಕಟ್ಕೊಳ್ಬೇಕು ಅನ್ನುವಂಥವ್ರಿಗೆ ನಿಮ್ಮ ಒಂದು ಮಾರ್ಗದರ್ಶನದ ಒಂದು ಸಲಹೆಗಳು ಏನು ಸರ್? ಈಗ ನಾನು ಪ್ರೋಗ್ರಾಮ್ ಮುಗಿಸಿ ಬಂದಾಗ ಕೇಳಿದರು, ಕೆಲವರು ಟೀಚರ್ ಇದ್ದಾರೆ ಕೇಳಿದ್ರು, ಕೆಲವರು ನಿರುದ್ಯೋಗ ಪದವೀಧರ ಕೇಳಿದರು. ಇಲ್ಲ ಸರ್, ನಾನು ನಂಬರ್ನೂ ತೊಗೊಂಡ್ರು, ಒಂದಿಗಿಷ್ಟು ಕ್ಷೇತ್ರ ಐತ್ರಿ, ಇದನ್ನು ಮಾಡಬೇಕಂತ ಮಾಡಿ, ನಾನು ಅದು ಮಾಡಿ. ನಿಮಗೆ ಏನು ಟೆಕ್ನಾಲಜಿ ಬೇಕು ನೀವು ಮುಂದೆ ಬರ್ರಿ. ಮೊದಲ ಯುವಕರು ಕೃಷಿಯಿಂದ ವಿಮುಕ್ತರಾಗ್ತಾರೆ, 1 ಎಕರೆ ಇರಲಿ 2 ಎಕರೆ ಇರಲಿ, ನನ್ನ ಕ್ಷೇತ್ರಕ್ಕೆ ಬರ್ರಿ. ನೀವು ನಿರಂತರವಾಗಿ ನನ್ನ ದಿನದ 24 ಗಂಟೆ ನೀವು ಮಾತಾಡ್ರಿ, ನಾನು ನಿಮಗೆ ಯಾವಾಗಲೂ ನನಗೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನನ್ನ ಕ್ಷೇತ್ರಕ್ಕೆ ಬಂದ್ರಿ ಅಂದ್ರೆ ಸಮಗ್ರವಾದಂಥ ಮಾಹಿತಿಯನ್ನು ಪ್ರಾತ್ಯಕ್ಷಿಕ ಮುಖಾಂತರ ತಿಳಿಸ್ತೇನೆ. ಇಲ್ಲಿ ತೇರಿ ರೂಪದೊಳಗೆ ನಿಮಗೆ ಹೇಳೋಕ್ಕಾಗಲ್ಲ, ಕ್ಯೂರಿಯಾಸಿಟಿ ಸಲುವಾಗಿ ಅಷ್ಟೇ ನಿಮಗೆ ಮುಖ್ಯ ವಿಷಯಗಳನ್ನು ತಿಳಿಸಿನ ಹೊರತಾಗಿ ಅಲ್ಲಿ ಬಂದ್ರಿ ಅಂತಂದ್ರೆ ಇಡೀ ದಿವಸ ನಿಮ್ಮ ಪ್ರಾತ್ಯಕ್ಷಿಕ ಮುಖಾಂತರ ಒಂದೊಂದು ಹಂತ ಹಂತವಾಗಿ ಏನು ಬೆಳೆಗಳಿಗೆ ಬೇಕು, ಆಮೇಲೆ ಕೃಷಿಗೆ ಅಷ್ಟೇ ಅಲ್ಲ ಕೃಷಿಗೆ ಪೂರ್ವಕವಾದಂಥ ಉಪಕಸವನ್ನು ಯಾವ ರೀತಿ ಕೃಷಿಯೊಳಗೆ ಹೆಂಗೆ ಸಕ್ಸಸ್ ಆಗ್ಬೇಕು. ನಾವು ಸಕ್ಸಸ್ ಆಗ್ಬೇಕಂದ್ರೆ ಬರೀ ಒಂದು ತೋಟಗಾರಿಕೆ ಬೆಳೆಗಳನ್ನ ಅಥವಾ ಕಬ್ಬು ಮಾವು ಮತ್ತೊಂದು ಯಾವುದೋ ಒಂದು ಉಳ್ಳಾಗಡ್ಡಿನೋ ಬಾಳಿ ಬರೀ ಒಂದು ಹಾಕೊಂಡು ಕುಂದ್ರದಲ್ಲ, ಅದಕ್ಕೆ ಉಪಕಸಬು ಹೈನುಗಾರಿಕೆ, ಎರೆಹುಳ ಗೊಬ್ಬರಕ್ಕೆ, ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಮತ್ತು ಇವು ಅಜೋಲಾ ಘಟಕಗಳನ್ನು ಇಂಥವು ಮಾಡಿಕೊಂಡು ಅಜೋಲಾನ ಉತ್ಪಾದನೆ ಮಾಡಿ ಅದನ್ನು ರಾಸುಗಳಿಗೆ ತಿನ್ನಿಸುವುದರ ಮುಖಾಂತರ ಹಾಲಿನ ಫ್ಯಾಟು ಹಾಲಿನ ಇಳುವರಿ ಹೆಚ್ಚಿಗೆ ಆಕೈತಿ. ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಸಾರ್ವಜನಿಕ 80% ಸಾರ್ವಜನಿಕ ಐತಿ, ಅದು ಬೆಳೆಗಳಿಗೆ ಸಿಗಂಗಿಲ್ಲ. ಅದನ್ನು ಹೀರಿಕೊಂಡು ಬೆಳೆಗಳಿಗೆ ಕೊಡುವಂಥ ಏಜೆನ್ಸಿ ಕೆಲಸನ ಇದು ಅಜೋಲಾ ಅನ್ನುವಂಥ ಪಾಚಿ ಮಾಡ್ತೈತಿ. ಇದ್ರ ಬಗ್ಗೆ ಟೆಕ್ನಾಲಜಿ, ಸಾವಯವ ಯೂರಿಯಾ ಗೊಬ್ಬರ ಹೊರಗೆ ಏನು ತರ್ತೀವಲ್ಲ ಅದನ್ನು ತರೋ ಬದಲು ನಾವೇ ಹೆಂಗೆ ಸಾವಯವ ಯೂರಿಯಾ ತಯಾರು ಮಾಡ್ಕೋಬೇಕು. ಸಾವಯವ DAP ತರ್ತಿರಲ್ಲ ಅದನ್ನು ಬೇಡ, ಅದನ್ನು ನಾವು ಹೆಂಗೆ ಅದರಲ್ಲಿ ಸಿಗ್ತಕ್ಕಂಥ ಪೋಷಕಾಂಶಗಳನ್ನು ಇಲ್ಲಿ ನಾವು ಸ್ವಂತ ತಯಾರು ಮಾಡಕ್ಕೆ ಆ ಟೆಕ್ನಾಲಜಿ. ಮತ್ತೇನು ಬೇವಿನ ಎಣ್ಣೆ ಅಂಗಡಿ ಒಳಗೆ ಮಾರ್ಕೆಟ್ನೊಳಗೆ ಸಿಗಂಥದ್ದು ಅದನ್ನು ಬಾಯಿ ತೆಗೆದು ನೋಡಿದರೆ ಏನೂ ಇರಲ್ಲ, ಅದರೊಳಗೆ ಬೇವಿನ ಹಿಂಡಿಯೊಳಗೆ ಎರೆ ಮಣ್ಣು ಮಿಕ್ಸ್ ಇರ್ತೈತಿ. ಅಂದ್ರೆ ಬಿಸ್ನೆಸ್ ಮಾಡೋವಂಥವ್ರು ಏನು ಮಾಡಕತ್ತಾರ ಅಂದ್ರೆ ಡೂಪ್ಲಿಕೇಟ್ ಇರ್ತೈತಿ. ಅದಕ್ಕೆ ನಾವು ಸ್ವಂತ ಬೇವಿನ ಎಣ್ಣೆ ಬೇವಿನ ಹಿಂಡಿ ತಯಾರು ಮಾಡ್ಕೊಂಡ್ರೆ ಅದು ಒಂದೊಂದು ಟೆಕ್ನಾಲಜಿ ಐತೆ, ನಮ್ಮಲ್ಲೇ ಸಿಗ್ತವೆ ಬೇವಿನ ಬೀಜಗಳು ಸಿಗ್ತವೆ, ಅದರಿಂದ ಹಿಂಡಿನೂ ಮಾಡ್ಕೋಬಹುದು. ಆ ಎಣ್ಣಿನ ನಾನು ಹೇಳಿದಂಥ ರೀತಿಯೊಳಗೆ ಎಣ್ಣೆ ಮಾಡಿ ನೋಡಿರಿ, 10 kg ಬೇವಿನ ಬೀಜ ತೊಗೊಂಡು 12 ತಾಸು ಕಳೆ ಹಾಕಿ ಅದನ್ನು ಮುರುವಳಾಗಿ ತಿರುಗಿ ನೋಡಿದಾಗ ಮೂರ್ಛೆ ಬಂದು ಬೀಳ್ತೀವಿ, ಕಣ್ಣ ಚಕ್ರ ಬಂದು ಅಷ್ಟು ಸ್ಟ್ರಾಂಗ್ ಇರ್ತದೆ. ಅದನ್ನು ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಿದ್ರೆ ಆ ಗಿಡಗಳೆಲ್ಲವೂ ವಿಷಮಯ ಆಗೋದ್ರಿಂದ ಯಾವುದೋ ರೋಗಗಳು ಬರೋಲ್ಲ. ಒಂದು ವೇಳೆ ಬಂದರೂ ತಿಂದರೂ ವಾಂತಿ ಬೇದಿ ಮಾಡ್ಕೊಂಡು ಬಿಟ್ಟು ಬೇರೆ ಕಡೆಗೆ ಹೋಗ್ಕವು. ಈ ರೀತಿ ನಾವು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಬೇಕು ಬೆಳೆಗಳಿಗೆ. ನಾವು ಸದೃಢವಾಗಿದ್ವಿ ಅಂದ್ರೆ ನಮಗೆ ಯಾವ ರೋಗ ಅಟ್ಯಾಕ್ ಆಗಂಗಿಲ್ಲ, ನಾವು ವೀಕ್ನೆಸ್ ಇದ್ವಿ ಅಂದ್ರೆ ರೋಗಾಣುಗಳು ತಾವಾಗಿ ಬರ್ತಾವೆ. ಹಂಗೆ ಆ ಬೆಳೆಗಳಿಗೆ ನಾವು ಆಹ್ವಾನ ಕೊಟ್ಟಾಗ, ಬೆಳೆಗಳು ಆಹ್ವಾನ ಕೊಟ್ಟಾಗ, ರೋಗಗ್ರಸ್ತರಾದಾಗ ಆ ರೋಗಾಣುಗಳು ಬರ್ತಾವೆ. ಅದನ್ನು ನಾವು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಬಿಟ್ಟಿವಿ ಅಂತಂದ್ರೆ, ಮತ್ತು ಅದೇ ರೀತಿಯೇ ಅಂಗಡಿಯೊಳಗೆ ಸಿಗ್ತಕ್ಕಂಥ ಟಾನಿಕ್ 2,000, 1,000, 1,500 ರೂಪಾಯಿ ಆ ಟಾನಿಕನ್ನು ಪಂಚಗವ್ಯ ಅಂತ ಹೇಳ್ತೀವಿ ನಾವು. 5 ಲೀಟರ್ ಮೂತ್ರ, 5 kg ಸೆಗಣಿ, 1 ಲೀಟರ್ 1/2 kg ದೇಶಿ ಆಕಳು ತುಪ್ಪ, 1/2 ಲೀಟರ್ ಹಾಲು, 1/2 ಲೀಟರ್ ಮಜ್ಜಿಗೆ, ಮೊಸರು, 1 ಡಜನ್ ಕಳುತು ಬಾಳೆಹಣ್ಣು, 1 ಎಳನೀರು, ಈ ರೀತಿಯಾಗಿ ಮಾಡಿದಂಥ ದ್ರಾವಣವನ್ನು 15 ದಿವಸ ನಾವು ಕಳೆ ಹಾಕಿ ತಿರುಗಿಸಿ ಬೆಳೆಗಳಿಗೆ ಸಿಂಪಡಣೆ ಮಾಡಿದರೆ ಬೆಳೆಗಳು ಹೂವು ಕಾಯಿ ಮೋಪು ಉದುರಲಾರ್ದಂಗೆ ಪ್ರಚೋದನೆಯನ್ನು ಕೊಡ್ತೈತೆ. ಅಷ್ಟೇ ಅಲ್ಲ, ಮತ್ತು ಅದು ಬಹಳಷ್ಟು ದಿನ ಸ್ಟೋರೇಜ್ ಕೆಪ್ಯಾಸಿಟಿ, ಬಹಳ ದಿವಸ ಇಟ್ಟರೂ ಕೆಡಂಗಿಲ್ಲ, ನ್ಯಾಚುರಲ್ಲಾಗಿ ಹಣ್ಣು ಆಕೈತಿ. ಮತ್ತು ಗುಣಮಟ್ಟದೊಳಗೆ, ಬಣ್ಣದೊಳಗೆ, ಟೇಸ್ಟಿನೊಳಗೆ, ರುಚಿಯೊಳಗೆ ಅದು ಗುಣಾತ್ಮಕವಾಗಿ ಮಾರ್ಕೆಟ್ನೊಳಗೆ ಎಲ್ಲಕ್ಕಿಂತ ಹೆಚ್ಚಿನ ರೇಟ್. ಅಂಥ ಒಂದು ನಾವು ಟಾನಿಕನ್ನು ತಯಾರು, ಇಂಥವು ಅನೇಕ ಟೆಕ್ನಾಲಜಿ, 16-18 ವಿಧಾನಗಳು, ಅವನು ಪ್ರತಿಯೊಂದನ್ನು ನಾವು ಅಳವಡಿಸಿಕೊಂಡಿವಿ ಅಂದರೆ ಹೊರಗಿನಿಂದ ಖರ್ಚು ಕಡಿಮೆ ಆಕತಿ. ಕಡಿಮೆ ಕ್ಷೇತ್ರದೊಳಗೆ ನಾನು ಹೇಳಿದೆ, ನಾನು ಆಗಲೇ ಬರೀ 2 ಗುಂಟೆ ಕ್ಷೇತ್ರದೊಳಗೆ 2-2.5 ಲಕ್ಷ ಎರೆಹುಳು ಗೊಬ್ಬರ ತೆಗಿತೀನಿ ಅಂತೆ. ಹಂಗೆ ಮತ್ತು ಬೇರೆ ಬೇರೆ ಇದರೊಳಗೆ ಒಟ್ಟು ಇರೋದು ನನ್ನ 3 ಎಕರೆ ಕ್ಷೇತ್ರ, ಅದರೊಳಗೆ ನನಗೊಂದು 5.5-6 ಲಕ್ಷ ರೂಪಾಯಿ ಇನ್ಕಮ್ ನಾನು ತೊಗೊತೀನಿ. ಇನ್ನು ನಂತರ ರೇಷ್ಮೆ ಮಾರ್ಕೆಟಿಂಗ್ ಏನಾಗೈತೆ ಅಂದ್ರೆ ಈಗ 5-6 ತಿಂಗಳಿಂದ ಎಂದು ಕಂಡರಿದಂಥ ರೇಟ್ ಸಿಗಾಕತೈತಿ. ಈಗ 1 ಕ್ವಿಂಟಲ್ ಗೂಡಿಗೆ 50-60 ಸಾವಿರ ಮಟ ಸಿಗಾಕತೈತಿ. ಅದಕ್ಕೆ ನನಗೆ ತಿಂಗಳಿಗೆ ಬರೀ ರೇಷ್ಮೆಯಿಂದ ಇನ್ನು ನಂತರ 2 ಪ್ಲಾಟ್ ಮಾಡೀನಿ, ಪ್ರತಿ ತಿಂಗಳ 2 ಕ್ವಿಂಟಲ್ ಗೂಡು ಹೊಂಟೆ ಹೊಂಟತೈತಿ. ಯಾಕಂದ್ರೆ ಅಂಥ ಒಂದು ಟೆಕ್ನಾಲಜಿ ಮರಗಡ್ಡಿ ಸಿಸ್ಟಮನ್ನು ಮಾಡಾಕತ್ತೀನಿ, ಮರದ ಜಾತಿಗೆ ಸೇರಿದ. ಅದನ್ನು ಒಂದು ತಿಂಗ್ 80-100,000 ಆದಾಯನ ಬರೀ ರೇಷ್ಮೆಯಿಂದ ನಾ ತಗೋಬಹುದು ಅಂದಾಗ ಯುವಕರು ಯಾಕೆ ನಾವು ನಮ್ಮ 1 ಎಕರೆ 2 ಎಕರೆ ಇದ್ರೂ ಸಹಿತ ಯಾವುದೋ ನಗರದೊಳಗೋಗಿ ಹೋಟೆಲ್ನಾಗೋ ಸಪ್ಲೈ ಮಾಡೋದು ಏನೋ ಮಾಡಿ ಅಲ್ಲಿ ಅನೇಕ ರೋಗಗಳಿಗೆ ತುತ್ತಾಗಿ ಬರೋದಕ್ಕಿಂತ ಇಂಥ ಒಂದು ಟೆಕ್ನಾಲಜಿ ತಿಳ್ಕೊಂಡು ನಾವು ಮಾಡಿದ್ರೆ ನಮ್ಮ ಕ್ಷೇತ್ರದೊಳಗೆ ನಮ್ಮ ಗ್ರಾಮದೊಳಗನ ನಾವು 100,000 ಮಟ್ಟ ಆದಾಯ ತೊಗೊಳಕ್ ಸಾಧ್ಯ ಐತೆ ಬರೀ 2 ಎಕರೆ 3 ಎಕರೆ ಕ್ಷೇತ್ರ ಇದ್ರೂ ದೊಡ್ಡ ಪ್ರಮಾಣ ಇದ್ದಾರೆ ಮಾತು ಮಾಡ್ಬೋದು ರೇಷ್ಮೆ ಮಾಡಿ ದೊಡ್ಡ ಪ್ರಮಾಣ ನೀರಾವರಿ ಇತ್ತಂದ್ರೆ ಜಮೀನು ಹೆಚ್ಚು ಇತ್ತಂದ್ರೆ ತಿಂಗಳಿಗೆ 4-4 ಲಕ್ಷ ತೊಗೊಳಕ್ ಅವಕಾಶ ಐತೆ ಸರ್ ಇದ್ರು ಸಣ್ಣ ರೈತರದ್ದು ಹೇಳಿದೆ ನಾನು ಚಿಕ್ಕ ಹಿಡುವಳಿದಾರರಾಗಿ 2 ಎಕರೆ ರೇಷ್ಮೆ ಮಾಡ್ಕೊಂಡ್ರೆ 100,000 ಮಟ್ಟ ತೊಗೊಳಕೈತಿ ಆದ್ರೆ ಮೊದಲೇ ಫಸ್ಟಿಗೆ ಒಂದು ಸ್ವಲ್ಪ ಅವ್ರಿಗೆ ಇನ್ವೆಸ್ಟ್ ಮಾಡಬೇಕಾಗೈತೆ ಒಂದು ರೇಷ್ಮೆ ಬಿಲ್ಡಿಂಗಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಒಂದು 4 ಲಕ್ಷ ರೂಪಾಯಿ ಖರ್ಚಾಗತ್ತೆ ಒಮ್ಮೆ ಇನ್ವೆಸ್ಟ್ ಮಾಡಿದ್ರೆ ಸಾಕು 20 ವರ್ಷದ ಮಟ್ಟ ನಮಗೆ ಯಾವುದೋ ಚಿಂತೆ ಇಲ್ಲದಂಗೆ ನಾವು ಹೋಗ್ಬೋದು ಅದಕ್ಕೆ ಯುವಕರಿಗೆ ನಾನು ಏನು ಹೇಳ್ತೇನೆ ಅಂದ್ರೆ ನಿರುದ್ಯೋಗಿ ಪದವೀಧರವರು ನೀವು ಆ ಕಡೆ ಈ ಕಡೆ ಕೆಲಸಕ್ಕೆ ಹೋಗೋದಕ್ಕಿಂತ ಖಾಲಿ ಹೋಗಿ ಅದು ಎದಕ್ಕೂ ಸಾಲದಲ್ಲ ಏನು ಸಾಧನೆಯೂ ಮಾಡೋಕ್ಕಾಗಲ್ಲ ಅದನ್ನು ಇಂಥ ಒಂದು ಟೆಕ್ನಾಲಜಿ ಮಾಡ ಬೇಸಾಯದೊಳಗೂ ಮಾಡಬಹುದು ನೀರಾವರಿ ಇದ್ರೆ ನೀರಾವರಿನೂ ಮಾಡಿಕೊಂಡು ನಾವು ತಿಂಗಳ ಕಡಿಮೆ ಅಂದ್ರೂ 50,000 ರೂಪಾಯಿ ತೊಗೊಳಕ್ಕಾಗೈತೆ ಅವ್ರು ಕೊಡುವಂಥ ಸಂಭಾವನೆಯನ್ನು 2 ಪಟ್ಟು ನಾವು ಇಲ್ಲೇ ತೊಗೋಬೋದು ಅದಕ್ಕೆ ಇವತ್ತು ನಾವು ಕೃಷಿ ಪರಂಪರೆಯನ್ನು ಉಳಿಸಬೇಕಾಗೈತಿ ಕೃಷಿಯ ಯುವಕರಿಂದ ಉಮುಕ್ತ ಆಗಾಕತ್ತೈತಿ ಒನ್ನೆ ನಾವು ಬೆಂಗಳೂರಿಗೆ ಒಂದು ಇದಕ್ಕೆ ಹೋದಾಗ ಈಗ ಫೋನ್ ಬಂತು ಸರ್ ನನಗೆ ಫೆಡರೇಷನ್ದು ಮೀಟಿಂಗ್ ಐತೆ ಅಂತೇಳಿ ಅಲ್ಲಿ ಒಂದು ಹೋದಾಗ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಹಾಲು ಎಲ್ಲಿಂದ ಬರ್ತದೆ ಅಂದ್ರೆ ಕೃಷಿ ಬಗ್ಗೆ ಏನಾಗತ್ತೆ ಅಂತಂದ್ರೆ ರೇಖಾಚಿತ್ರ ಹಾಕಿ ತಿಳಿಸುವಂತ ಸಂದರ್ಭ ಬಂದೈತಿ ಇವತ್ತು ರಂಟ್ ಅಂದ್ರೆ ಹಿಂಗಿತ್ತು ಕುಂಟೆ ಅಂದ್ರೆ ಹಿಂಗಿತ್ತು ಎತ್ ಅಂದ್ರೆ ಹಿಂಗಿದ್ರು ಆಕಳ ಅಂದ್ರೆ ಹಿಂಗಿತ್ತು ಅದಕ್ಕೆ ಆ ಮಗುಗೆ ಒಂದು ಪ್ರಶ್ನೆ ಮಾಡಿದ್ದೆ ನಾನು ಒಂದು ಅರಿವು ಮೂಡಿಸುವಂತ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಅಂತ ಬಂದಿತ್ತು ಒಂದು ಅವಾಗ ನಾನು ಹೋದಾಗ ಅಲ್ಲೇ ಒಂದು ಪ್ರಶ್ನೆ ಏನು ಕೇಳಿದ್ದೆ ಅಂದ್ರೆ 6 ಫೂಟ್ ಉದ್ದದ ಆಕಳ 9 ಫೂಟದ ಉದ್ದದ ದಂಟನ್ನು ತಿಂದ್ರೆ ಏನಾಕೈತಿ ಅಂದ್ರೆ ಇವ್ರ ಕೃಷಿ ಬಗ್ಗೆ ಇವ್ರಿಗೆ ಎಷ್ಟು ತಿಳಿದೈತಿ ಅಂತೇಳಿ ನಾವು ವಿಚಾರ ಮಾಡಿದಾಗ ಆ ಹುಡುಗ ಹೇಳಿದ ಒಬ್ಬ ಹುಡುಗದ್ರಾಗ ಒಬ್ಬ ಅದ ಸಗಣಿ ಆಕೈತ್ರಿ ಅಂದ ಇನ್ನೊಬ್ಬ 1.5 ಫೂಟ್ ಹಿಂದೆ ಹೈತೈತ್ರಿ 1.5 ಫೂಟ್ ಮುಂದೆ ಹೈತೈತಿ ಅಂದ್ರೆ 9 ಫೂಟ್ 6 ಫೂಟ್ ಒಳಗಿರ್ತೈತಿ ಅಂದ ಅದ ಅವ ಯಾವುದೋ ಒಬ್ಬ ನೌಕರದಾರನ ಮಗ ಅವ ಹೇಳಿದವ ಅದಕ್ಕೆ ಹಾಲು ಎಲ್ಲಿಂದ ಬರ್ತೈತೆ ಅಂತ ಕೇಳಿದ ಡೈರಿಯಿಂದ ಅಂತ ಆಕಳಿನಿಂದ ಬರ್ತೈತೆ ಅಂತ ಗೊತ್ತಿಲ್ಲ ಅಂದ್ರೆ ಇವತ್ತು ಕೃಷಿ ಅನ್ನುವಂಥದ್ದು ಜನಸಾಮಾನ್ಯರಿಂದ ಮರಿಚಿಗೆ ಆಗಕತ್ತೈತಿ ಸಣ್ಣ ಸಣ್ಣ ಮಕ್ಕಳಿಗೆ ಸಿಟಿ ಲೆವೆಲ್ ಮಕ್ಕಳಿಗೆ ಸಹಿತ ಈ ಕೃಷಿ ಬಗ್ಗೆ ಅರಿವು ಮೂಡಿಸಿ ರೇಖಾಚಿತ್ರ ಹಾಕಿ ಕೊಡುವಂತ ಸಂದರ್ಭ ಬಂದೈತಿ ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಕೃಷಿ ಬಗ್ಗೆ ಇಲ್ಲ ಅಂತಂದ್ರೆ ಕೃಷಿ ಉಳಿಯೋದು ಕಷ್ಟ ಆಕೈತಿ ಹಂಗಾಗಿ ನಾವು ಕೃಷಿ ಚಟುವಟಿಕೆಯನ್ನ ಮಾಡಲೇಬೇಕು ಆದ್ಯತೆ ನಾವು ಕೊಡಬೇಕು ಸರ್. ಬಸವರಾಜ್, ತಾವು ಸಾಕಷ್ಟು ಅನುಭವವನ್ನು ಪಡೆದಿದ್ದೀರಿ ಮತ್ತು ಬೇರೆ ಬೇರೆ ವೇದಿಕೆಗಳೆಲ್ಲ ಮುಖಾಂತರ ಬೇರೆ ಬೇರೆ ತಜ್ಞರಿಂದ ಅಷ್ಟೇಕೆ ಸ್ವತಃ ಒಂದು ಪ್ರಯೋಗ ಶಾಲೆಯನ್ನಾಗಿ ತಮ್ಮ ಕ್ಷೇತ್ರವನ್ನು ತಮ್ಮ ತೋಟವನ್ನು ಮಾಡ್ಕೊಂಡಿದ್ರಿ. ಆದರೆ ಸಾಕಷ್ಟು ರೈತ ಬಂದವರು ಹೇಳ್ತಾ ಇರ್ತಾರೆ ನಮಗೆ ಸರ್ಕಾರದಿಂದ ಏನು ಸವಲತ್ತು ಇಲ್ಲರಿ ಅಥವಾ ಸಬ್ಸಿಡಿ ಇಲ್ಲರಿ ಅಥವಾ ನಮಗೆ ಅದು ಕೊರತೆ ಐತ್ರಿ ಇದು ಕೊರತೆ ಐತ್ರಿ ಅಂತ ಈ ಕೊರತೆಗಳನ್ನೇ ಕೇಳ್ತಾ ಇರ್ತೀವಿ. ಹೊರತಾಗಿ ಜಗತ್ತಿಗೆ ಅನ್ನ ನೀಡುವಂಥ ರೈತ, ಹಸಿದ ಹೊಟ್ಟೆಗೆ ಅನ್ನವನ್ನು ಸದಾ ಕಾಲ ಜಗತ್ತಿನಾದ್ಯಂತ ನೀಡುವಂಥ ರೈತ, ಇಂಥ ರೈತನಿಗೆ ಇನ್ನೊಬ್ಬರು ಕೊಡುವಂಥ ಸಬ್ಸಿಡಿ ಆಗಲಿ ಅಥವಾ ಪರಿಕರಗಳಾಗಲಿ ಅಥವಾ ಸೌಲಭ್ಯದ ಅವಶ್ಯಕತೆ ಇದೆಯೇ? ಸರ್, ನಾನು ರೈತರಿಗೆ ಈ ವಿಷಯದ ಬಗ್ಗೆ ಹೇಳ್ಬೇಕಂದ್ರೆ ನಾವು ಯಾವುದೇ ಅಪೇಕ್ಷೆ ಪಡೆದಂಗೆ ನಂದೇ ಒಂದು ಪರಿಸ್ಥಿತಿ. ಮೊದಲು ನಾನು ಗಿಡದ ಬುಡಕ ಎರೆ ತೊಟ್ಟಿನ ನಾನು ಇದನ್ನು ಮಾಡ್ತಿರುವಾಗ ಗಿಡದ ಬುಡಕ ನಾನೇ ಸ್ವಂತ ತಗೊಂಡು ಯಾವುದೇ ಇಲಾಖೆಯವ್ರದ್ದಾಗಲಿ ಯಾವುದೇ ಒಂದು ಯೂನಿವರ್ಸಿಟಿ ಅವ್ರದ್ದು ಪರಿಚಯ ಇರಲಿಲ್ಲ. ಗಿಡದ ಬುಡಕ ತೆಗ್ಗು ಮಾಡಿ 2 ತೊಟ್ಟಿ ಮಾಡ್ಕೊಂಡು ಮಾಡೋಕೆ ಆರಂಭ ಮಾಡಿದೆ. ಆಮೇಲೆ ಬೇರೆ ಬೇರೆ ಗ್ರಾಮ ಸೇವಕರು ಇಲಾಖೆಯವರು ಬರಹತ್ತಿದ್ರು. ಹಂಗೆ ನಮ್ಮನ್ನು ಹುಡುಕಂತ ಬರುವಂಗೆ ಮಾಡಬೇಕು. ನಾವು ಮೊದಲು ಆಫೀಸರ್ಗೆ ಡಿಪಾರ್ಟ್ಮೆಂಟ್ನವರು ಸರ್ಕಾರದವರು ನಮ್ಮನ್ನು ಗುರುತಿಸಬೇಕು, ಬ್ಯಾಂಕ್ನವರು ನಮ್ಮನ್ನು ಗುರುತಿಸಬೇಕು. ಆ ರೀತಿ ನಾವು ಅಲ್ಲಿ ಚಟುವಟಿಕೆಯನ್ನು ಆರಂಭ ಮಾಡಬೇಕು. ಮೊದಲು ನಮ್ಮ ಕ್ಷೇತ್ರದೊಳಗೆ ನಾವು ಇವು ಬೇರೆ ಬೇರೆ ಧಾನ್ಯಗಳನ್ನು ಬೆಳಿಬೇಕು ಮತ್ತು ಇವು ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಚಟುವಟಿಕೆಗಳು ಮಾಡಕತ್ತಿ ಅಂದ್ರೆ ಅಧಿಕಾರಿಗಳು ನಮ್ಮನ್ನು ಹುಡುಕಿ ಅಂತ ಬಂದು ತಾವಾಗ್ಲೇ ಕೊಡಬೇಕು. ಅದಕ್ಕೆ ಅಪೇಕ್ಷೆ ಪಟ್ಟು ಯಾವುದೋ ಪ್ರಶಸ್ತಿ ಪುರಸ್ಕಾರಕ್ಕೆ ಬೆನ್ನು ಹತ್ತಿ ಹೋಗಲಾರ್ದಂಗೆ ಅವುಗಳನ್ನು ನಮ್ಮ ಹತ್ರ ಬರಬೇಕು, ನಮ್ಮನ್ನು ಬೆನ್ನು ಹತ್ತಿಕೊಂಡ್ಬರ್ಬೇಕು, ನಮ್ಮನ್ನು ಗುರುತಿಸ್ಬೇಕು. ಅವರು ನಮ್ಮದೇ ಆದಂಥ ಒಂದು ಕ್ಷೇತ್ರದೊಳಗೆ ನಾವು ಕಿಂಗ್ ಆಗಬೇಕು, ನಾವು ಮಾಸ್ಟರ್ ಆಗಬೇಕು ಅದರೊಳಗೆ ಅಂದ ನಾವು ಗುರುತಿಸಲ್ಪಟ್ಟಾಗ ಅವು ಪ್ರಶಸ್ತಿ ಪುರಸ್ಕಾರ ಮತ್ತು ಇವು ಸಹಾಯ ಸೌಲಭ್ಯಗಳು ತಾವ ಬರ್ತಾವೆ. ಅದ್ರ ಸಲುವಾಗಿ ನಾವು ಕೃಷಿ ಮಾಡೋದನ್ನ ನಾವು ಸ್ವಂತಾಗಿನ ಮಾಡಬೇಕು, ಸಹಾಯಧನಕ್ಕಾಗಿ ಕೃಷಿ ಮಾಡಬಾರ್ದು ಅನ್ನೋದು ನಂದು ಒಂದು ವಿಚಾರ ಸರ್. ತೋಟಗಾರಿಕೆ ಬೆಳೆಗಳಿಗೆ ಸಾಮಾನ್ಯವಾಗಿ ತಾವು ಇರುವಂಥ ಒಂದು ಸೀಮಿತ ಭೂಪ್ರದೇಶದಲ್ಲಿ ವಾರ್ಷಿಕವಾಗಿ ಬೇರೆ ಬೇರೆ ಬೆಳೆಗಳೆಲ್ಲ ಎಲ್ಲ ಬೆಳೆಗಳಿಗೆ ತಗಲುವಂಥ ಖರ್ಚು ವೆಚ್ಚ ಮತ್ತು ಆ ಎಲ್ಲ ವೆಚ್ಚಗಳನ್ನು ತೆಗೆದಾದ ನಂತರ ಉಳಿಯುವಂಥ ಲಾಭಾಂಶ? ಸರ್, ನಾನು ತೋಟಗಾರಿಕೆ ಬೆಳೆಗಳಲ್ಲಿ ಹೊರಗಿನಿಂದ ಯಾವುದನ್ನು ತರೋದಿಲ್ಲ. ಕ್ರಿಮಿನಾಶಕ ಇರ್ಬೋದು, ಕೀಟನಾಶಕ ಇರ್ಬೋದು, ಯಾವುದೇ ಒಳಸುರಿಗಳನ್ನು ತರೋದಲ್ಲ, ಎಲ್ಲ ನಾನಾ ಸ್ವಂತ ತಯಾರು ಮಾಡ್ಕೊಂತೀನಿ. ಜೀವಾಮೃತ, ಪಂಚಗವ್ಯ, ಸಸ್ಯಜನ್ಯ ಕೀಟನಾಶಕ, ರೋಗಾಣುಗಳು ಬಂದ್ರೆ ನಿಮ್ಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಾಸ್ತ್ರ, ಬೇವಿನ ಎಣ್ಣೆ, ಬೇವಿನ ಹಿಂಡಿ ಎಲ್ಲವನ್ನು ನಾನು ತಯಾರು ಮಾಡ್ಕೋತೀನಿ. ಹಾಗಾಗಿ ನನಗಲ್ಲಿ ಮಾರ್ಕೆಟ್ ಏನು ಮಾವು ಮತ್ತು ಚಿಕ್ಕು ಯಾವುದೇ ಮಾರ್ಕೆಟಿಗೆ ಹೋಗಂಗಿಲ್ಲ. ಅದು ಆರ್ಗ್ಯಾನಿಕ್ ಒಂದು ನಂದು ಸಾವಯವ ಕೃಷಿಕ ಅಂತೇಳಿ ನಮ್ಮ ಭಾಗದೊಳಗೆಲ್ಲ ಗೊತ್ತಾಗಿರೋದ್ರಿಂದ ಅಲ್ಲೇ ಬಂದುಬಿಡ್ತಾರೆ ರೈತರು, ನೌಕರದವರು, ಬಿಸ್ನೆಸ್ದವರು ಬಂದು ಒಂದು ನಾನೇ ನಿಗದಿ ಮಾಡಿದಂಥ ಒಂದು ರೇಟಿಗೆ ಅಲ್ಲಿ ತೊಗೊಂಡು ಹೋಗ್ತಾರೆ. 100, 50 ಹಿಂಗೆ 50 ಕೆ ಜಿ ನಾನು 1 ಕ್ವಿಂಟಲ್ ಗಟ್ಟಲೆ ಹಿಂಗೆ ತೊಗೊಂಡು ಹೋಗಿ ಉಪಯೋಗ ಮಾಡ್ತಾರೆ ಸರ್. ಎಲ್ಲ ಮೂನುಗಳು ಅಂದ್ರೆ ಈಗ ನಾನು ಚಿಕ್ಕ ಮಾವು ಹಚ್ಚಿ 4ನೇ ವರ್ಷ ಮುಗಿದು 5ನೇ ವರ್ಷ ಸ್ಟಾರ್ಟ್ ಆಯ್ತು. ಈಗ ಹಂಗಾಗಿ ಚಿಕ್ಕುನಿಂದ ಒಂದು 25,000 ರೂಪಾಯಿ ಸಿಗುತ್ತೆ ಸರ್ ಒಂದು ಎಕರೆಗೆ, ಮಾವಿನಿಂದ ಒಂದು 25,000 ರೂಪಾಯಿ 50,000 ರೂಪಾಯಿ ಅನ್ನೋ, ಇನ್ನೂ ಅದು ಡೆವಲಪ್ ಗ್ರೋತ್ ಆಗ ಗಿಡಗಳು ಅದು ಸ್ವಲ್ಪ ಇನ್ನೂ ಕಡಿಮೆ ಐತೆ ಸರ್. ಇಷ್ಟ ಖರ್ಚು ಮಾತ್ರ ಏನೇ ಇಲ್ಲ ಸರ್ ಅದನ್ನೊಂದು ಅದರೊಳಗೆ. ಇನ್ನು ಸರಾಸರಿಯಾಗಿ ಕಟಾವನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಮರದಿಂದ ಸಂಪೂರ್ಣ ಹಣ್ಣನ್ನು ನೀವೇ ಕಿತ್ತಿ ಮಾರಾಟ ಮಾಡ್ತೀರಾ ಅಥವಾ ಬೇರೆ ಯಾರಿಗಾದರೂ ಈ ಗುತ್ತಿಗೆ ಆಧಾರದ ಮೇಲೆ ಅಥವಾ ಒಂದು ಈ ಹೋಲ್ಸೇಲ್ ರೂಪದಲ್ಲಿ ಮಾರಾಟ ಮಾಡಲಿಕ್ಕೆ ಏನೋ ಇದು ಮಾಡ್ತೀವಿ? ಹೋದ ಸಲ ಒಂದು ಗುತ್ತಿಗೆ ರೂಪದೊಳಗೆ ಕೊಟ್ಟಿದ್ವಿ ಸರ್ ಹೋದ್ರೂ ಸಹ, ಅದನ್ನು ಚಿಕ್ಕೂನ 25,000 ರೂಪಾಯಿಗೆ ಅದನ್ನು ಕೊಟ್ಟಿದ್ವಿ. ಮಾವನು ಸಹಿತ 30,000 ರೂಪಾಯಿಗೆ ಒಂದು ಎಕರೆ, ಅಂದರೆ ಅದು ಕಡಿಮೆ ನಾಲ್ಕನೇ ವರ್ಷದ ಕ್ರಾಪ್ ಇರೋದ್ರಿಂದ ಬಹಳಷ್ಟು ಅದು ಇನ್ನೂ ಇಳುವರಿ ಭಾಳ ಇಲ್ಲ ಅದು ಏಳು. ಹಂಗಾಗಿ ಅದನ್ನು ಒಂದು ಪ್ಲಾಟ್ 25,000 ರೂಪಾಯಿಗೆ ಒಂದು ಪ್ಲಾಟ್ 30,000 ರೂಪಾಯಿಗೆ ಕೊಟ್ಟಿದ್ವಿ. ಈ ವರ್ಷ ಹಂಗೆ ಅದನ್ನು ಕೊಟ್ಟಿಲ್ಲರಿ, ಈಗ ಹೂ ಕುಂತೈತಿ. ಇನ್ನ ನಂತರ ಅದು ಭಾಳ ಚಲೋ ಬಂದೈತಿ ಸದ್ಯ ಮುಂಗಾರಿ ಚಿಕ್ಕ ಕಟಾವು ಮಾಡಿಕೊಟ್ಟಿದ್ದು ದೀಪಾವಳಿ ಮತ್ತು ಗಣಪತಿ ಹಬ್ಬಕ್ಕೆ ಹೋಗೈತಿ. ಈ ಮತ್ತು ಎರಡನೇ ಕ್ರಾಪು ಈಗ ಸದ್ಯ ಅದು ಕಾಯಿ ಸಣ್ಣದ ರೂಪದೊಳಗೈತಿ. ಮಾವನು ಚೆನ್ನಾಗಿ ಹೂ ಬಿಟ್ಟ ಸರ್. ಇನ್ನು ನಂತರ ನಾವೇ ಮಾರ್ಕೆಟ್ ಮಾಡ್ಬೇಕಂತ ಐತೆ ಸರ್, ಲೀಸ್ ಕೊಡಬಾರ್ದು. ಅದನ್ನು ಹಂಗಾತಂದ್ರೆ ಒಂದು 80,000 ರೂಪಾಯಿ ಅದು ಲಾಭ ಸಿಗುತ್ತೆ ಸರ್. ಅದು ನಾವೇ ಮಾರ್ಕೆಟಿಂಗ್ ಮಾಡಿದ್ವಿ ಅಂದ್ರೆ ಆರ್ಗ್ಯಾನಿಕ್ ಫೆಡರೇಷನ್ಗೆ ಕೊಟ್ಟಿವಿ ಅಂದ್ರೆ, ಅಂದ್ರೆ ಈ ಸಲ ಈಗ ಹೋದ್ರೆ ಸಾ ಕಡೆ ವರ್ಷ ಇರಲಿಲ್ಲ ಆರ್ಗ್ಯಾನಿಕ್ ಫೆಡರೇಷನ್ ಅಂತೇಳಿ ಮೂರು ಜಿಲ್ಲೆಗಳಿಗೆ ಒಂದೊಂದು ಒಕ್ಕೂಟ ಮಾಡಿರಲ್ಲ, ಆ ಫೆಡರೇಷನ್ಗೆ ನಾವು ಕೊಟ್ಟಿವಿ ಅಂದ್ರೆ ಲೋಕಲ್ ಮಾರ್ಕೆಟ್ಗಿಂತ 15-20% ಜಾಸ್ತಿ ತೊಗೊಂತ ಸರ್. ಹಂಗಾಗಿ ಗುಣಮಟ್ಟದ ಮಾಲ್ ಇರೋದ್ರಿಂದ ಅದನ್ನು ಮತ್ತೆ ಬೇರೆ ಸಿಟಿಗೆ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಕಳುಹಿಸುವಂಥ ವ್ಯವಸ್ಥೆನ ಫೆಡರೇಷನಿಂದ ಮಾಡ್ತಾರೆ. ಅದಕ್ಕೆ ಫೆಡರೇಷನ್ಗೆ ಕೊಡ್ಬೇಕಂತ ಐತೆ ಸರ್ ಈ ಸಲ ನಮ್ಮ. ಬಸವರಾಜ್ ಅವರು, ತಾವು ವಿಶಿಷ್ಟವಾದ ರೀತಿಯ ಕೃಷಿ ವ್ಯವಸಾಯ ಪದ್ಧತಿಯನ್ನು ಅನುಸರಿಸೋರ ಜೊತೆಗೆ ಮಾದರಿ ರೈತರಾಗಿ ಕೂಡ ಇವತ್ತು ಬೇರೆ ಬೇರೆ ರಾಜ್ಯ ಅಲ್ಲ ಇಡೀ ದೇಶದಾದ್ಯಂತ ಕೂಡ ತಮ್ಮ ಹೆಸರು ಇವತ್ತು ಕೇಳಿ ಬರ್ತಾ ಇದೆ. ಮತ್ತು ಸುಮಾರು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ಒಂದು ಅನುಭವವನ್ನು ಪಡೆದುಕೊಳ್ಬೇಕು ಅಥವಾ ತಮ್ಮಿಂದ ಅನುಭವವನ್ನು ಹಂಚಿಕೊಳ್ಬೇಕು ಅನ್ನೋಂಥ ಪ್ರಾತ್ಯಕ್ಷಿಕೆಗಳಿಗಾಗಿ ತಮ್ಮನ್ನು ಆಮಂತ್ರಿಸ್ತಾ ಇರ್ತಾರೆ ಅಥವಾ ಆಹ್ವಾನಿಸ್ತಾ ಇರ್ತಾರೆ. ಆದರೆ ಅಲ್ಲಿಗೆ ಹೋಗಿ ಅವರಿಗೆ ತರಬೇತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಥವಾ ಅಲ್ಲಿ ಆ ಒಂದು ಕರೆಯ ಮೇರೆಗೆ ತಾವು ಅಲ್ಲಿ ಹೋಗಿ ಸಂಪೂರ್ಣವಾಗಿ ಪ್ರಾತ್ಯಕ್ಷಿಕೆಗಳನ್ನು ತೋರಿಸ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಹೊಲದಲ್ಲಿ ಮತ್ತೊಂದು ಕೈ ಆಳುಗಳು ಮತ್ತೊಂದು ಕೆಲಸದಾರರು ಬೇಕಾಗ್ತಾರೆ. ಈ ಆಳು ಕಾಳುಗಳ ಒಂದು ವ್ಯವಸ್ಥೆಯನ್ನು ಹೇಗೆ ನಿಭಾಯಿಸ್ತಾರೆ ಸರ್? ಒಳ್ಳೆಯ ಪ್ರಶ್ನೆ ಕೇಳಿದ್ರು ಸರ್. ಈಗ ಆಳಿಂದ ಸಮಸ್ಯೆ ಹೇಳ್ತಾರೆ ಎಲ್ಲ ರೈತರು. ನಾನು ಎಲ್ಲೇ ಕಾರ್ಯಕ್ರಮ ಕೊಡೋಕೆ ಹೋಗಲಿ ಅಥವಾ ನನ್ನ ತೋಟ ಕ್ಷೇತ್ರ ಭೇಟಿಗೆ ಅಂತ ಬಂದಾಗ ನೀವು ಎಷ್ಟು ಆಳು ಹಸ್ತೀರಿ, ಏನು ಮಾಡ್ತೀರಿ, ಹಂಗೆ ಆಳಿಂದ ನಮಗಲ್ಲಿ ಭಾಳ ಸಮಸ್ಯೆ ಐತ್ರಿ ಅಂತಾರೆ. ನೋಡಿ ಸರ್, ನಾವು ನಮ್ಮ ಕೆಲಸನ ನಾವು ಮಾಡ್ಕೋಬೇಕು. ನಮಗೆ ಎಷ್ಟು ಸಾಧ್ಯ ಐತೆನೋ ಅದನ್ನು ಇವತ್ತು ನಮಗೆ ನೀಗುವಷ್ಟು ನಾವು ಮಾಡ್ಕೋಬೇಕು. ಇವತ್ತು ಆಳು ಬರಲಿಲ್ಲ ಅಂದ್ರೂ ಅದನ್ನು ನಾವು ಮನೆಯವ್ರು ನಿಂತ್ಕೊಂಡು. ನನಗೆ ಕೃಷಿ ವಿಜ್ಞಾನ ಕೇಂದ್ರ ಹುಲ್ಕೋಟಿಯವರು ಒಂದು ವಿಷಯ ಕೊಟ್ಟಿದ್ರು, ಕೌಟುಂಬಿಕ ಕೃಷಿ ಅಂತೇಳಿ. ಅಂದ್ರೆ ನಾವು ಕುಟುಂಬದ ಸದಸ್ಯರು ಎಲ್ಲರೂ ಗಂಡ ಹೆಂಡತಿ ಮಕ್ಕಳು 3 ಜನ ಮಕ್ಕಳು ನಿಂತ್ಕೊಂಡು ಯಾವ ರೀತಿ ನೀವು ನಿಭಾಯಿಸ್ತೀರಿ ಅನ್ನೋದಕ್ಕೆ ಒಂದು ವಿಷಯ ಕೊಟ್ಟು ಅದನ್ನು ಉಪನ್ಯಾಸ ಕೊಟ್ಟಿದ್ರು. ಹಾಗಾಗಿ ನನ್ನ ಕೆಲಸದೊಳಗೆ ನನಗೆ ಸತತ ಒಬ್ಬ ಮನುಷ್ಯ ಕಾಯಂ ಆಗಿರ್ತಾನೆ. ಕೆಲಸಕ್ಕೆ 200 ರೂಪಾಯಿ ಪಗಾರ ಕೊಡ್ತೀನಿ, ಊಟ ನಾಷ್ಟ ತಿಂಡಿ ಎಲ್ಲ ಅವನಿಗೆ ಮನೆ ಮಗನ ಥರ ನೋಡ್ತೀವಿ. ಮತ್ತು 2 ಹೆಣ್ಣಾಳು ಇರ್ತಿರ್ತಾರೆ ಸರ್ ಬೇರೆ ಬೇರೆ. ಮತ್ತು ರೇಷ್ಮೆ ಗೂಡು ಬಿಡಿಸೋ ಟೈಮ್ನಾಗ ಹೆಚ್ಚು ಆಳು ಬಂದಾಗ 8-10 ಜನ ಆಳು ಸಿಗ್ತಾರೆ. ಅವರಿಗೆ 100 ಹೆಣ್ಣಾಳಿಗೆ 150 ರೂಪಾಯಿ ಕೊಡ್ತಿರ್ತೀವಿ, 1 ಹೊತ್ತು 2 ಹೊತ್ತು ಟೀ ಕೊಡ್ತೀವಿ. ಆದರೆ ಇಲ್ಲಿ ಆಳು ಬರಲಿಲ್ಲ ಅಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯ ಪಾತ್ರ ಅಗಾಧವಾಗಿರ್ತೈತಿ ಅಂತ ಹೇಳ್ತಾರಲ್ಲ, ಆಕೆ ತಾಯಿ ಇರ್ಬೋದು ತಂಗಿ ಇರ್ಬೋದು ಹೇಳ್ತೀರಿ. ಹಂಗೆ ನನ್ನ ಜೀವನದೊಳಗೂ ಸಹಿತ ನನ್ನ ಶ್ರೀಮತಿಯ ನನ್ನ ಹಗಲಿಗೆ ಹಗಲು ಕೊಟ್ಟು ನನ್ನ ಪ್ರತಿಯೊಂದು ಕಾಯಕದೊಳಗೆ ರೇಷ್ಮಿನ ಹುಳಕ್ಕೆ ಜ್ವರಕ್ಕೆ ಕುಂದಿರಿಸೋದಿರ್ಬೋದು, ಎಬ್ಸೋದಿರ್ಬೋದು, ರೇಷ್ಮೆ ಮಾರ್ಕೆಟಿಂಗ್ ಮಾಡೋದಿರ್ಬೋದು ಅಥವಾ ಸೊಪ್ಪು ಕಟಾವು ಮಾಡಿ ಹುಳುಗಳಿಗೆ ಕೊಡೋದಿರ್ಬೋದು, ಎರೆಹುಳ ಗೊಬ್ಬರಕ್ಕೆ ನೀರು ಸಿಂಪಡಣೆ ಮಾಡೋದಿರ್ಬೋದು, ಪ್ರತಿಯೊಂದು ಕಾಯಕದೊಳಗೂ ಅವರು ಸ್ಕಿಲ್ಡ್ ವರ್ಕಿಂಗ್ ಆಗಿ ತಾವು ಮಾಡ್ತಾರೆ. ಆಳಿನ ಜೊತೆಯಲ್ಲಿ ಸ್ವತಃ ನಿಂತ್ಕೊಂಡು ಮಾಡ್ತಾರೆ, ಅವ್ರಿಗೆ ಆಳಿನ ಕೊಟ್ಟ ಕೆಲಸನೂ ಮಾಡಿಸ್ತಾರೆ. ಹಾಗಾಗಿ ನನಗೆ ಆಳಿಂದ ಸಮಸ್ಯೆ ಏನಿಲ್ಲ. ನಮ್ಮ ಮಕ್ಕಳು 3 ಜನ ಹೆಣ್ಮಕ್ಳು ನನಗೆ, 3 ಮಂದಿ ಗ್ರ್ಯಾಜುಯೇಟ್ ಸರ್ ಅವರು. 3 ಮಂದಿಗೆ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಅವ್ರು ಕಾಲೇಜ್ಗೆ ಹೋದ್ರೆ 12 ಗಂಟೆಗೆ ನನ್ನ ತೋಟಕ್ಕೆ ವಾಪಸ್ ಬಂದ್ರೆ ತೋಟಕ್ಕನ ಬರ್ತಾರೆ ಸೀದವ್ರು. ಅಲ್ಲಿ ಊರ ಪಕ್ಕದಲ್ಲೇ ತೋಟ, ಅಲ್ಲೇ ಬಂದು ತಮ್ಮ ಸ್ಕೂಲ್ ವರ್ಕ್ ಇದ್ರೆ ಮುಗಿಸ್ಕೊಂಡು ಕನಿಷ್ಠ ಪಕ್ಷ 1-2-3 ಗಂಟೆ ಅವರು ತೋಟದೊಳಗೆ ಕೆಲಸ ಮಾಡ್ತಾರೆ. ಹಂಗಾಗಿ ರೇಷ್ಮೆ ಇದ್ರಬೋದು, ಎರೆಹುಳ ಗೊಬ್ಬರದಿರ್ಬೋದು, ಏನೋ ಕಾಯಕಗಳಿದ್ರೆ ಮನೆಯೊಳಗೆ ಹೆಂಗೆ ಅಡುಗೆ ಮಾಡ್ತಾರೆ ಆ ರೀತಿಯಾಗಿ ಅವರು ಕೃಷಿ ಕಾಯಕವನ್ನು ನನ್ನ ಮಕ್ಕಳು ಸಹಿತ ಮಾಡ್ತಾರೆ, ವಿದ್ಯಾವಂತರಾಗಿ ಸಹಿತ. ಯಾಕಂದ್ರೆ ನಾಳೆ ಅವರು ಯಾವುದೋ ಫೀಲ್ಡ್ನಾಗ ಹೋದ್ರೂ ಅವರು ಒಂದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಬರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರಿಗೆ ಎಜುಕೇಷನ್ನು ಮಾಡಿಸೀವಿ. ಆಮೇಲೆ ಪ್ರತಿಯೊಂದು ಕಾಯಕನೂ ಅವರು ಮಾಡ್ತಾರೆ. ಹಿಂಗಾಗಿ 3-4 ಆಳಿನ ಕೆಲಸನ ನಮ್ಮ ಮನೆಯವರ ನಿಭಾಯಿಸ್ತೀವಿ. ಹೆಚ್ಚಾದದ್ದನ್ನು ನಾವು ಆಳು ತೊಗೊಂತೀವಿ ಸರ್. ಅದಕ್ಕೆ ನಮಗೆ ಹೆಚ್ಚಿನ ಆಳಿನ ಸಮಸ್ಯೆನೂ ನಮಗೆ ಬರೋದಿಲ್ಲ. ಆಳು ಬರೋಂಗಿಲ್ಲ ಅಂತೇಳಿ ನಾವು ಮನೆ ಹಿಡಿದು ಕುಂದಿರಬಾರ್ದು. ಅಂದರೆ ಏನು ಹೇಳ್ತಾರಲ್ಲ ಇವರು ಆಳಿನ ಸಮಸ್ಯೆ ಐತೆ ಅಂತಾರಲ್ಲ, ವಯಸ್ಸಿಗೆ ಬಂದು ಮಕ್ಕಳು ಸಹಿತ ಬರಬಲ್ಲರು ಅಂತೇಳಿ ಮಾಡ್ತಾರಲ್ಲ, ನಾವು ಖಾಲಿ ಕುಂದ್ರ ಬದಲಿನ ನಮ್ಮ ಮಕ್ಕಳನ್ನ ಕರ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ನಾವು ಮಾಡಕ್ಕೆ ಹತ್ತಿದ್ರೆ ನಮ್ಮನ್ನು ಬಿಡಿಸಿ ಆಟೋಮೆಟಿಕ್ ಅವ್ರು ಮಾಡ್ತಾರೆ. ನಾವು ಅವ್ರಿಗೆ ಹೆಣ್ಣಾಳಿಗೆ ಹೆಚ್ಚಿ ಮತ್ತೊಬ್ಬರಿಗೆ ಚೆಲ್ಲರು ಹೋಗಿ ಕುತ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಅದು ಕೆಲಸ ಆಗೋಲ್ಲ, ಏನೂ ಪ್ರಗತಿನಾಗಲ್ಲ, ಆಳನೂ ಕೆಲಸ ಮಾಡಲ್ಲ. ಹಂಗಾಗಿ ನಾವು ಮುಂದಾಳತ್ತದ ಬೇಸರ ಮಾಡ್ದಂಗೆ ಕೆಲಸ ಮಾಡಕ್ಕೆ ಹತ್ತಿದ್ವಿ ಅಂದ್ರೆ ಆಟೋಮೆಟಿಕ್ಕಾಗಿ ಮಕ್ಕಳು ಬರ್ತಾರೆ ಮತ್ತು ಅವರು ಲೇಬರ್ನು ನಾವು ಮಾಡಕ್ಕೆ ಹತ್ತಿವಿ, ನಮ್ಮ ಸರಿಯಾಗಿ ಅವರು ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ನಾವು ಆಳಿನ ನಿಭಾಯಿಸಿ ಮಾಡ್ತೀವಿ. ಮತ್ತು ಆಳನ್ನು ಅವ್ರಿಗೆ ಏನು ವ್ಯವಸ್ಥೆ ಬೇಕು, ಊಟ ನಾಷ್ಟ ಟಿಫನ್ ಇಂದು ಸಹಿತ ನಾವು ಅಲ್ಲಿ ಕೊಟ್ಟಿರ್ತೀವಿ. ಸೊ ಕಾಯಂ ಬರೋರಿಗೆ ಸರಿ ರೀತಿಯಾಗಿ ನಾವು ಆಳಿನದ ಸಮಸ್ಯೆ ಬಗೆಹರಿಸ್ಕೊಂತೀವಿ. ಹಾಗಾದರೆ ಬಸವರಾಜ್ ಅವರು ಇಷ್ಟೆಲ್ಲ ಸ್ವಾವಲಂಬಿಯಾಗಿ ವಿಶೇಷವಾಗಿ ಸಾವಯವ ಕೃಷಿಯತ್ತ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯನ್ನು ಅವಲಂಬಿಸಿದ್ದೀರಿ. ಇನ್ನು ಅಂತಿಮವಾಗಿ ಮುಂದಿನ ಯೋಜನೆಗಳು, ಮತ್ತಷ್ಟು ಅಗಾಧವಾದ ರೀತಿಯ ಯೋಜನೆಗಳು ಏನಾದರೂ ಇವೆಯಾ, ಅದಕ್ಕೆ ಸಿದ್ಧತೆ ಈಗಿಂದ ಯಾವ ತರನಾಗಿದೆ ಅಂತ? ಈಗ ಇನ್ನು ಬರುವ ದಿನಮಾನದೊಳಗೆ ನಾನು ಇಲ್ಲಿ ತನಕ ಇದೊಂದು ಕ್ರಾಂತಿಕಾರಿ ಕೆಲಸ, ಒಂದು ಸೇವಾ ಮನೋಭಾವನೆಯಿಂದ ಒಂದು ದೇಶ ಕಟ್ಟುವ ಕೆಲಸ ಅಂತೇಳಿ ಪ್ರಾಥಮಿಕ ಸ್ಕೂಲಿನವರಿಗೆ, ಮಾಧ್ಯಮಿಕ ಶಾಲೆಯವರಿಗೆ, ಕಾಲೇಜಿನವರಿಗೆ, ಎಲ್ಲ ಸಂಘ ಸಂಸ್ಥೆಗಳು ಬಂದಂಥವ್ರಿಗೆ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಸಹಿತ ಮೂಡುಬಿದ್ರೆ ನಡೆದ ರಾಜ್ಯ ಮಟ್ಟದ ಕೃಷಿ ಮೇಳದೊಳಗೆ ನನಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದರು. ಹಾಗಾಗಿ ಈಗ ನನ್ನ ಮುಂದಿನ ಯೋಜನೆ ಏನಂದ್ರೆ, ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶೀಯ ಆಕಳನ್ನು ಸಂರಕ್ಷಣೆ ಮಾಡಬೇಕು. ವಿವಿಧ ಜಾತಿಯ ನಮ್ಮ ದೇಶಿ 32 ತಳಿಗಳು ಏನದವಲ್ಲ, ಆ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು. ಅದರಿಂದ ಬಂದಂಥ ಆದಾಯದಿಂದ, ಮೂತ್ರ ಮತ್ತು ಗಂಜಲದಿಂದ ಬಂದಂಥ ಈ ಒಂದು ತ್ಯಾಜ್ಯಗಳಿಂದ ದೊಡ್ಡ ಪ್ರಮಾಣದ ಎರೆಹುಳ ಗೊಬ್ಬರ ಘಟಕವನ್ನು ಮಾಡಿಕೊಂಡು ಜೀವಾಮೃತ, ಘನ ಜೀವಾಮೃತ, ದ್ರವರೂಪಿ ಜೀವಾಮೃತ ಇವುಗಳನ್ನು ತಯಾರು ಮಾಡಿ ಹೆಚ್ಚಿನ ಪ್ರಮಾಣದೊಳಗೆ ರೈತರ ಆತ್ಮಹತ್ಯೆ ತಪ್ಪಬೇಕು, ರೈತರು ಸ್ವಾವಲಂಬಿ ಆಗಬೇಕಂದ್ರೆ ಅವರಿಗೆ ತಿಳಿಸಿಕೊಡುವುದರ, ಸ್ವಂತ ಉತ್ಪಾದನೆ ಮಾಡಿಕೊಳ್ಳ್ರಿ ಅಂತ ಹೇಳುವುದರ ಮೂಲಕ ಇದನ್ನು ನಾನು ದೊಡ್ಡ ಪ್ರಮಾಣವಾಗಿ ಹಾಲು ಉತ್ಪಾದನೆ ಮತ್ತು ಎರೆಹುಳ ಗೊಬ್ಬರ ಘಟಕವನ್ನು, ಯಾಕಂದ್ರೆ ಸಾಕಷ್ಟು ವರ್ಷದಿಂದ ವರ್ಷಕ್ಕೆ ಇದಕ್ಕೆ ಹೆಚ್ಚು ಬೇಡಿಕೆ ಬರಕತ್ತೆ ಸರ್, ವರ್ಷದಿಂದ ವರ್ಷಕ್ಕೆ 5-10% ಬೇಡಿಕೆ ಹೆಚ್ಚು ಬರಕತ್ತೈತಿ. ಆಮ್ಯಾಗ ಒಂದು ಸಾವಯವ ಗ್ರಾಮ ತಾಲೂಕಿಗೆ ಇದ್ದಿದ್ದು ಇವತ್ತು ಸಾವಯವ ಗ್ರಾಮಗಳು 4 ಆಯ್ಕೆ ಕೊಡಕತ್ತಾರೆ ಸರ್ಕಾರದವರು, ಅಷ್ಟು ಬೇಡಿಕೆನೂ ಮಾರ್ಕೆಟ್ನೊಳಗೈತೆ. ಹಾಗಾಗಿ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳಿಬೇಕು, ಮತ್ತು ಸಾವಯವ ಕೃಷಿಯಲ್ಲಿ ಏನು ನಾವು ಚಿಕ್ಕು ಮಾವು ತೆಂಗನ್ನು ಬೆಳಿತೀವಿ ಇದನ್ನು ಹೆಚ್ಚಿನ ಪ್ರಮಾಣದೊಳಗೆ ಬೆಳೆದು ಅದನ್ನು ವಿಷಮುಕ್ತವಾದಂಥ ಆಹಾರವನ್ನು ಕೊಡಬೇಕನ್ನೋದು ನಂದು ಮುಖ್ಯ ಉದ್ದೇಶ. ಬಸವರಾಜ್ ಅವರು ಇವರಿಗೆ ಸಾಕಷ್ಟು ತಮ್ಮ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ನಮ್ಮ ಉಳಿದಂಥ ಎಲ್ಲ ರೈತ ಬಾಂಧವರೊಂದಿಗೆ. ಹಾಗೆಯೇ ತಮ್ಮ ಮುಂದಿನ ಅನೇಕ ಯೋಜನೆಗಳು ಮತ್ತು ಈ ದೇಶವನ್ನು ಕಟ್ಟುವಂಥ ಸ್ವರಾಷ್ಟ್ರ ನಿರ್ಮಾಣದ ಕೈಂಕಾರ್ಯವನ್ನು ಕೂಡ ಮಾಡ್ತಾ ಇದ್ದೀನಿ ಅನ್ನುವಂಥ ಕನಸನ್ನು ಕೂಡ ಹೊತ್ತಿದ್ದೀರಿ. ಆ ಎಲ್ಲ ಕನಸುಗಳು ನನಸಾಗಲಿ. ಮತ್ತು ತಮ್ಮ ಇದುವರೆಗಿನ ಅನೇಕ ಕೃಷಿ ಅನುಭವಗಳು ನಮ್ಮ ಉಳಿದಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ಮಾರ್ಗದರ್ಶನವಾಗಿ ಅವರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ನಿಮ್ಮ ಹಾಗೆ ಅವರು ಕೂಡ ಈ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡುವಂತಾಗಲಿ ಅನ್ನುವಂಥ ಶುಭ ಹಾರೈಕೆಗಳೊಂದಿಗೆ ತಮಗೆ ಅಭಿನಂದನೆಗಳು ಬಸವರಾಜ್ ಅವರೇ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಇಂದಿನ ಕಿಸಾನ್ ಮಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬಸಪ್ಪ ಚನ್ನವೀರನಾವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಪ್ರಸಾದ್. ಮುಖ್ಯ ಗಡ್ಡೆ ತರಕಾರಿ ಬೆಳೆಯಾಗಿದ್ದು ಇದನ್ನು ಪ್ರತ್ಯೇಕವಾಗಿ ಮಿಶ್ರ ಬೆಳೆಯಾಗಿ ಕೂಡ ಬೆಳೆಯಬಹುದು. ಈ ತರಕಾರಿ ಎಲೆಗಳು ಹೇರಳವಾಗಿ ಎ ಮತ್ತು ಸಿ ಜೀವಸತ್ವಗಳನ್ನು ಹೊಂದಿರ್ತವೆ. ಈ ಬೆಳೆಗೆ ಮರಳು ಮಿಶ್ರಿತ ಗೋಡು ಮಣ್ಣು ಹೆಚ್ಚು ಸೂಕ್ತ. ಈ ಬೆಳೆಯನ್ನು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಉತ್ತಮ ದರ್ಜೆಯ ಗಡ್ಡೆಗಳನ್ನು ಚಳಿಗಾಲದ ಬಿತ್ತನೆಯಿಂದ ಪಡಿಬಹುದು. ಇದರಲ್ಲಿ ಅನೇಕ ತಳಿಗಳಿವೆ. ವೈಟ್ ಐಸಿಕಲ್, ಇದು ಬೇಗನೆ ಕೊಯ್ಲಿಗೆ ಬರುವ ತಳಿ, ಬಿತ್ತನೆ ಮಾಡಿದ 40 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಜಪನೀಸ್ ವೈಟ್ ಚಳಿಗಾಲಕ್ಕೆ ಉತ್ತಮ ತಳಿ. ಗೆಡ್ಡೆಗಳು ಸುಮಾರು 38 cm ಉದ್ದವಾಗಿರ್ತವೆ, ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಅರ್ಕಾ ನಿಶಾನ್, ಈ ತಳಿಯ ಗೆಡ್ಡೆಗಳು ಬೆಳ್ಳಿಗೆ ಉದ್ದವಾಗಿದ್ದು ಚೂಪಾದ ತುದಿಯನ್ನು ಹೊಂದಿರ್ತವೆ. ಗೆಡ್ಡೆಗಳು ಬೆಂಡಾಗುವಿಕೆ ಮತ್ತು ಕವಲು ಒಡೆಯುವಿಕೆಯನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿವೆ. ಈ ತಳಿಯ ಗೆಡ್ಡೆಗಳು ಮಧ್ಯಮ ಘಾಟು ವಾಸನೆಯನ್ನು ಹೊಂದಿದ್ದು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಕೊಯ್ಲಿಗೆ ಬರ್ತವೆ. ಹೆಕ್ಟೇರಿಗೆ ವೈಟ್ ಐಸಿಕಲ್ ತಳಿಯಾದರೆ 7.5 kg, ಜಪನೀಸ್ ವೈಟ್ ಹಾಗೂ ಅರ್ಕಾ ನಿಶಾಂತ ಆದರೆ 12.5 kg ಬೀಜ ಬೇಕಾಗುತ್ತೆ. 20 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ರಾಸಾಯನಿಕ ಗೊಬ್ಬರಗಳಲ್ಲಿ ಹೆಕ್ಟೇರಿಗೆ 75 kg ಸಾರಜನಕ, 37.5 kg ರಂಜಕ ಹಾಗೂ 37.5 kg ಪೊಟ್ಯಾಷ್ ಅಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರ ಕೊಡಬೇಕಾಗುತ್ತೆ. ಭೂಮಿಯನ್ನು ಹದ ಮಾಡಿದ ನಂತರ 30 cm ಅಂತರದಲ್ಲಿ ಬೋದು ಮತ್ತು ಹರಿಗಳನ್ನು ತಯಾರಿಸಿಕೊಂಡು ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹರಿಗಳಲ್ಲಿ ಹಾಕಿ ಚೆನ್ನಾಗಿ ಬೆರೆಸಬೇಕು. ಆನಂತರ ಬೋದಿನ ಒಂದು ಬದಿಯಲ್ಲಿ 10 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಜಪನೀಸ್ ವೈಟ್ ತಳಿಯ ಬೀಜಗಳನ್ನು ಬಿತ್ತುವಾಗ 60 cm ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 30 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತೋದಕ್ಕಿಂತ ಮೊದಲು ನೀರನ್ನು ಹಾಯಿಸಬೇಕು. 10 cm ಒಂದರಂತೆ ಚೆನ್ನಾಗಿ ಬೆಳೆದ ಒಂದು ಸಸಿಯನ್ನು ಉಳಿಸಿಕೊಂಡು ಹೆಚ್ಚಿನ ಸಸಿಗಳನ್ನು ಆನಂತರ ತೆಗಿಬೇಕು. ಭೂಮಿ ಮತ್ತು ಹವಾಗುಣ ನೋಡಿಕೊಂಡು 4-5 ದಿವಸಕ್ಕೊಮ್ಮೆ ನೀರನ್ನು ಒದಗಿಸಬೇಕು. ಹಾಗೆ

ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಗ್ರಾಮಾಂತರಂಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿ ತಂದ ಸಿರಿಧಾನ್ಯಗಳು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿ ತಿಂದವನು ನಿರೋಗಿ, ಒಂದು ಸಂವಾದ. ಭಾಗವಹಿಸುವ ತಜ್ಞರು ಡಾಕ್ಟರ್ ವಾಣಿಶ್ರೀ ಎಸ್, ಗೃಹ ವಿಜ್ಞಾನ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಸರಣಿ ಕಾರ್ಯಕ್ರಮದಲ್ಲಿ ರಾಗಿ ತಿಂದವನು ನಿರೋಗಿ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದಂಥ ಡಾಕ್ಟರ್ ವಾಣಿಶ್ರೀಯವರು. ವಾಣಿಶ್ರೀಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೊದಲನೇದಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಡಿ, ರಾಗಿಯ ಒಂದು ವಿಶೇಷತೆ ಏನು ಅಂತಕ್ಕಂಥ ವಿಚಾರ. ಈ ರಾಗಿ ಅಂತಕ್ಕಂಥದ್ದು, ರಾಗಿನೂ ಕೂಡ ಒಂದು ಪ್ರಮುಖವಾದ ಸಿರಿಧಾನ್ಯ. ಈ ರಾಗಿಯನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಬಳಕೆ ಕಡಿಮೆ ಇದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆರೋಗ್ಯದತ್ತ ಎಲ್ಲರಿಗೂ ಒಲವು ಇರೋದ್ರಿಂದ ಬಳಕೆಯಲ್ಲಿ ಸಿಗ್ತಾ ಇದೆ. ಹೆಚ್ಚಾಗಿ ಬೆಳೀತಕ್ಕಂಥ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ ರಾಗಿ ಒಂದು ಪ್ರಮುಖವಾದ ಬೆಳೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದು ಪ್ರಚಲಿತದಲ್ಲಿ ಇದೆ. ರಾಗಿಯ ಬಳಕೆಯನ್ನು ಯಾರೂ ಬಿಟ್ಟಿಲ್ಲ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇದು ಒಂದು ಪ್ರಮುಖವಾದ ಆಹಾರ. ಬೆಳಗ್ಗೆ ನಾವು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೇಗೆ ರೊಟ್ಟಿಯನ್ನು ತಿಂದು ಹೋಗ್ತೀವೋ ಅದೇ ರೀತಿಯಲ್ಲಿ ರಾಗಿ ಮುದ್ದೆಯನ್ನು ತಿಂತಕ್ಕಂಥದ್ದು ಒಂದು ಅಭ್ಯಾಸ. ಅಂದರೆ ಇದು ನಮ್ಮ ಮುಖ್ಯವಾದ ಆಹಾರ ಪದ್ಧತಿ ಅಲ್ಲಿ. ಇವತ್ತಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಈ ರಾಗಿಯ ಬಳಕೆ ಇದೆ. ಇದು ಒಂದು ವಿಶೇಷ ಅಂತ ಹೇಳಿದರೆ, ರಾಗಿ ಒಂದು ಕಣ್ಮರೆಯಾಗಲಾರದ ಸಿರಿಧಾನ್ಯ. ಅವತ್ತಿನಿಂದ ಇವತ್ತಿನವರೆಗೂ ರಾಗಿ ನಮಗೆ ಸಿಗ್ತಾನೆ ಇದೆ. ಅದರ ಜೊತೆಗೆ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡತಕ್ಕಂಥ ಪೂರಕ ಆಹಾರದಲ್ಲಿ ಮುಖ್ಯವಾಗಿ ಇದನ್ನು ಶುರು ಮಾಡೋದು ರಾಗಿ ಮಾಲ್ಟ್ನಿಂದ. ಹಾಗಾಗಿ ಇದಕ್ಕೆ ರಾಗಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಅದರ ಜೊತೆಗೆ ಸಂತ ಶಿಶುನಾಳ ಶರೀಫರು ಕೂಡ ಒಂದು ಹಾಡಿನಲ್ಲಿ ಈ ರಾಗಿಯನ್ನು ತಗೊಂಡಿರ್ತಾರೆ. ಅಂದರೆ ಆ ಕಾಲದಿಂದ ಕೂಡ ರಾಗಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ನೋಡಬಹುದು. ಒಂದು ಹಾಡಿದೆ, ತಾವೆಲ್ಲರೂ ಕೇಳಿರ್ತೀರ, ರಾಗಿ ತಂದೇವಾ ಭಿಕ್ಷಕ್ಕೆ ರಾಗಿ ತಂದೇವಾ ಅಂಥೇಳಿ. ಈ ಹಾಡಿನಲ್ಲಿ ನಾವು ನೋಡ್ತಿರ್ತೇವೆ, ಮತ್ತು ಗಾದೆಗಳಲ್ಲೂ ಕೂಡ ರಾಗಿ ತಿಂದವ ನಿರೋಗಿ ಅಂತ. ಅಂದರೆ ರಾಗಿ ತಿಂದಂಥವ್ರಿಗೆ ಯಾವುದೇ ರೋಗಗಳು ಬರೋದಿಲ್ಲ, ರೋಗ ನಿರೋಧಕತೆ ಶಕ್ತಿ ಹೆಚ್ಚಿರುತ್ತೆ ಅನ್ನೋದು ನಮ್ಮ ಹಿಂದಿನ ಕಾಲದಿಂದ ಪೂರ್ವಜರು ತಮ್ಮ ಹಾಡುಗಳಲ್ಲಿ ಗಾದೆ ಮಾತುಗಳಲ್ಲಿ ಹೇಳ್ತಾ ಬಂದಿರತಕ್ಕಂಥ ಒಂದು ಇರೋದನ್ನು ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ಇದು ರಾಗಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ಎಂದು ಕಣ್ಮರೆಯಾಗಲಾರದ ಸಿರಿಧಾನ್ಯ ಅಂತ ನಾವು ಹೇಳ್ಬೋದು. ರಾಗಿಯಲ್ಲಿ ಯಾವ ಯಾವ ಪೋಷಕಾಂಶಗಳು ಮುಖ್ಯವಾಗಿ ನಮ್ಮ ದೇಹಕ್ಕೆ ಸಿಗ್ತವೆ? ರಾಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಿಗ್ತಕ್ಕಂಥ ಪೋಷಕಾಂಶಗಳನ್ನು ನೋಡೋದಾದರೆ, ತಮಗೆಲ್ರಿಗೂ ಗೊತ್ತು ಏಕದಳ ಧಾನ್ಯಗಳಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಆದರೆ ಅದರಲ್ಲಿ ಒಂದು ಗುಣಮಟ್ಟದ ಪ್ರೋಟೀನ್ ಇರೋದಿಲ್ಲ, ಆದರೆ ಲಭ್ಯತೆ ಅಂತೂ ಇರುತ್ತೆ. ನಾವು ದ್ವಿದಳ ಧಾನ್ಯಗಳಿಗೆ ಕಂಪೇರ್ ಮಾಡಿದಾಗ, ಅವುಗಳಿಗೆ ಹೋಲಿಸಿ ನೋಡಿದಾಗ, ಏಕದಳ ಧಾನ್ಯಗಳಲ್ಲಿ ಪ್ರೋಟೀನಿನ ಗುಣಮಟ್ಟ ಕಡಿಮೆ ಇದ್ದರೂ ಕೂಡ ಈ ನಮ್ಮ ರಾಗಿಯಲ್ಲಿ ಇರತಕ್ಕಂಥ ಪ್ರೋಟೀನ್ ಅಂಶ 7.3 ಗ್ರಾಂನಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ. ನಂತರ 1.3 ಗ್ರಾಂನಷ್ಟು ಕೊಬ್ಬಿನಾಂಶ ಇರುತ್ತೆ. ಹೇಳ್ಬೇಕಂತಂದ್ರೆ ಹೇರಳವಾಗಿ ಖನಿಜಾಂಶಗಳು ನಮಗೆ ಸಿಗುತ್ತೆ. 2.7 ಗ್ರಾಂನಷ್ಟು ಖನಿಜಾಂಶಗಳು, ಅದರಲ್ಲೂ ಪ್ರಮುಖವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇರತಕ್ಕಂಥ ಒಂದು ಕ್ಯಾಲ್ಶಿಯಂ ಅಂದ್ರೆ ಸುಣ್ಣ ಅಂತ ಏನು ಹೇಳ್ತೀವಲ್ಲ, ಅದು ಇದರಲ್ಲಿ ಪ್ರಮುಖವಾಗಿ 344 ಮಿಲಿ ಗ್ರಾಂನಷ್ಟು ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಅದರ ಜೊತೆಗೆ ಕಬ್ಬಿಣಾಂಶ ಕೂಡ 3.9 ಗ್ರಾಂನಷ್ಟು ನಮಗೆ ಕಬ್ಬಿಣಾಂಶ ಸಿಗುತ್ತೆ. ಈ ರೀತಿ ಅನೇಕ ಖನಿಜಾಂಶಗಳನ್ನು ಒಳಗೊಂಡಿರತಕ್ಕಂಥ ರಾಗಿ ಬಹಳ ಉತ್ಕೃಷ್ಟವಾದ ತೃಣಧಾನ್ಯ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈ ಪೊಟ್ಯಾಷಿಯಂ ಕೂಡ ಇದರಲ್ಲಿ ಹೇರಳವಾಗಿ ದೊರೀತಾ ಇದೆ. ಮತ್ತು ನಮ್ಮ ಆರೋಗ್ಯಕ್ಕೆ ಅಂದ್ರೆ ಹೃದಯದ ಆರೋಗ್ಯಕ್ಕೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಸೋಡಿಯಂನ ಅಂಶ ತುಂಬಾ ಕಡಿಮೆ ಇದೆ ಇದರಲ್ಲಿ. ಅಂದ್ರೆ ಕಡಿಮೆ ಸೋಡಿಯಂ ಇರತಕ್ಕಂಥ ಆಹಾರ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಉತ್ತಮ. ಇದ್ರ ಪೋಷಕಾಂಶಗಳನ್ನ ನೋಡಿದಾಗ ನಾವು ಮೊಣಕಾಲಿನ ನೋವಿಗಿರ್ಬೋದು ಅಥವಾ ಮೂಳೆಗಳ ಬೆಳವಣಿಗೆಗೆ ಹೆಚ್ಚು ಉಪಯುಕ್ತ ಆಗ್ತಕ್ಕಂಥ ಕ್ಯಾಲ್ಸಿಯಂನ ನಾವು ತಗೊಳ್ಬೇಕು ಅಂತಾದ್ರೆ ಈ ರಾಗಿನ ದಿನನಿತ್ಯದ ಆಹಾರದಲ್ಲಿ ಬಳಕೆ ಮಾಡಿದಾಗ ಕ್ಯಾಲ್ಸಿಯಂನ ಅಂಶ ಅತಿ ಹೆಚ್ಚು ನಮ್ಮ ದೇಹಕ್ಕೆ ಸಿಗುತ್ತೆ. ಇನ್ನ ರಾಗಿ ಮುಖ್ಯವಾಗಿ ಎಲ್ಲಾ ವಯಸ್ಸಿನವರು ಇದನ್ನ ತಿನ್ಬೋದು ಅಂತೀರಾ? ಯಾವ ವಯಸ್ಸಿನವರು ತಿನ್ನೋದ್ರಿಂದ ಜಾಸ್ತಿ ಅವರಿಗೆ ಆರೋಗ್ಯ ಜಾಸ್ತಿ ಪೋಷಣೆ ಆಗತ್ತಂತೀರಿ? ರಾಗಿಯನ್ನ ಎಲ್ಲ ವಯಸ್ಸಿನವರು ಕೂಡ ಬಳಕೆ ಮಾಡಬಹುದು. ಆದ್ರೆ ಯಾವ ವಯಸ್ಸಿನಲ್ಲಿ ಯಾವ ತರ ಬಳಕೆ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಪ್ರಮುಖವಾದ ಅಂಶ. ಮಗು ಹುಟ್ಟಿದ 6 ತಿಂಗಳ ನಂತರ ಪೂರಕ ಆಹಾರವನ್ನು ಶುರು ಮಾಡಬೇಕು. ತಾಯಿಯ ಹಾಲು ಅಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು 6 ತಿಂಗಳ ನಂತರ ಮಗುವಿನ ಬೆಳವಣಿಗೆಗೆ ಸಾಕಾಗೋದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ 6 ತಿಂಗಳ ನಂತರ ಪೂರಕ ಆಹಾರವಾಗಿ ಮೊದಲು ದ್ರವರೂಪದ ಆಹಾರವನ್ನು ನಾವು ಶುರು ಮಾಡ್ತಾ ಇರ್ತೇವೆ. ಯಾಕಂದ್ರೆ ಮಗುವಿನ ಜೀರ್ಣಶಕ್ತಿಯನ್ನ ಬೆಳಿಬೇಕಾಗಿರುತ್ತೆ, ನಂತರ ಹಲ್ಲುಗಳು ಬೇರೆ ಇರೋದಿಲ್ಲ, ಹಾಗಾಗಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥದ್ದು. ಮತ್ತು ದ್ರವರೂಪದ ಆಹಾರ ನುಂಗೋದಕ್ಕೂ ಕೂಡ ಕಷ್ಟ ಆಗಿರಬಾರ್ದು ಅಂತ ಆಹಾರವನ್ನ ನಾವು ಅವ್ರಿಗೆ ತಿಳಿಸ್ತಾ ಇರ್ತೇವೆ. ಅದರಲ್ಲಿ ಪ್ರಮುಖವಾಗಿ ರಾಗಿಯಿಂದ ಮಾಡಿರ್ತಕ್ಕಂಥ ಮಾಲ್ಟ್, ರಾಗಿ ಮಾಲ್ಟ್ ಏನಿದೆ ಸರಿ ಅಂತ ಹೇಳ್ತೀವಿ, ರಾಗಿ ಸರಿಯಿಂದನೇ ಮೊದಲು ಮಗುವಿಗೆ ಆಹಾರವನ್ನು ಶುರು ಮಾಡೋದು. ಅದು ಮಾಲ್ಟೆಡ್ ಪ್ರಾಡಕ್ಟ್ ಆಗಿರಬೇಕು. ಅಂದ್ರೆ ಮೊಳಕೆ ಬರೆಸಿ ನಂತರ ಹಿಟ್ಟು ಮಾಡಿರ್ತಕ್ಕಂಥ ಆಹಾರ ಆಗಿದ್ರೆ ಮೊಳಕೆ ಬರೆಸಿದಾಗ ಏನು ನಮಗೆ ಹೆಚ್ಚು ಲಾಭ ಆಗುತ್ತೆ ಅಂತ ಹೇಳಿದ್ರೆ, ಮೊಳಕೆ ಬಂದಂತ ಬೇಳೆಗಳಿರ್ಬೋದು ಅಥವಾ ಏಕದಳ ಧಾನ್ಯಗಳಿರ್ಬೋದು, ಅದರಲ್ಲಿ ಕ್ಲಿಷ್ಟ ಪಿಷ್ಟಗಳು ಸುಲಭ ಪಿಷ್ಟಗಳಾಗ್ತವೆ. ಅಂದ್ರೆ ಪಾಲಿಸೆಕರೈಡ್ಸ್ ಇಂದ ಮೊನೊಸೆಕರೈಡ್ಸ್ ಆಗಿ ಅಂದ್ರೆ ಗ್ಲೂಕೋಸ್ ರೂಪದಲ್ಲಿ ನಮ್ಮ ದೇಹಕ್ಕೆ ಸಿಗೋದ್ರಿಂದ ಸುಲಭವಾಗಿ ಜೀರ್ಣ ಆಗೋದಕ್ಕೆ ತುಂಬಾ ಸಹಾಯಕ. ನಾವು ರಾಗಿಯನ್ನ ಮೊಳಕೆ ಬರೆಸಿ ಅಂದ್ರೆ ರಾತ್ರಿ ನೆನೆಸ್ಬಿಟ್ಟು ಒಂದು 10-12 ತಾಸು ರಾಗಿಯನ್ನ ನೆನೆಸಿ ಒಂದು ಬಟ್ಟೆಗಳಲ್ಲಿ ಕಟ್ಟಿಡ್ಬೋದು. ಮೊಳಕೆ ಬರುತ್ತೆ 24 ಗಂಟೆ ಅಥವಾ 48 ಗಂಟೆ, ಅಂದ್ರೆ 2 ದಿನ ಅಥವಾ 1 ದಿನ ಮೊಳಕೆ ಬರೆಸಿದಾಗ ಅದನ್ನ ನೆರಳಿನಲ್ಲಿ ಒಣಗಿಸಿ ಮತ್ತೆ ನಾವು ಯಾವ ರೀತಿ ಇದನ್ನ ಹಿಟ್ ಮಾಡ್ಕೊಳ್ಬೇಕು ಅಂದ್ರೆ ರಾಗಿಯನ್ನ ಒಂದು ಕಡಿದ್ರೆ ನಮಗೊಂದು ಸೌಂಡ್ ಬರುತ್ತೆ, ಅಷ್ಟು ಇದು ಒಣಗಿರ್ಬೇಕು ರಾಗಿ. ಸ್ವಲ್ಪ ಹಸಿ ಇದ್ರೂ ಕೂಡ ಹಿಟ್ಟು ಸರಿಯಾಗಿ ಬೀಳೋದಿಲ್ಲ. ಆ ರೀತಿ ಒಣಗಿದಂತಹ ರಾಗಿಯನ್ನ ನಾವು ಗಿರಣಿಯಲ್ಲಿ ಹಿಟ್ಟು ಮಾಡಿಸ್ಕೊಳ್ಬಹುದು. ಮಗುವಿಗೆ ಮಾಡುವಾಗ ನಾವು ಮಿಕ್ಸರಲ್ಲೂ ಕೂಡ ಇದನ್ನ ಮಾಡ್ಕೊಳ್ಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡು ತೆಳುವಾದ ಬಟ್ಟೆಯಲ್ಲಿ ಇದನ್ನು ಸೋಸಿ ತೆಗೆದಾಗ ರಾಗಿ ಮೇಲೆ ಇರತಕ್ಕಂಥ ಸಿಪ್ಪೆ ಎಲ್ಲ ಹೋಗಿ ನಮಗೆ ಒಳಗಡೆ ಇರತಕ್ಕಂಥ ಹಿಟ್ಟು ಮಾತ್ರ ಸಿಗುತ್ತೆ. ಇದು ಮಗುವಿಗೆ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ. ಇದನ್ನ ಕೇವಲ ಚಿಕ್ಕ ಮಕ್ಕಳಿಗೆ ಮಾತ್ರ ಬಳಸಬಹುದಾ ಅಂತ ಹೇಳಿದ್ರೆ ಇಲ್ಲ, ಎಲ್ಲಾ ವಯಸ್ಸಿನವರು ಕೂಡ ಈ ಮಾಲ್ಟ್ ಪೌಡರ್ ಅನ್ನ ಬಳಸ್ಕೊಳ್ಬಹುದು. ಅದರಲ್ಲೂ ಹೆಚ್ಚಾಗಿ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಅವರಿಗೂ ಕೂಡ ಜೀರ್ಣದ ಶಕ್ತಿ ತುಂಬಾ ಕಡಿಮೆ ಆಗ್ತಾ ಇರುತ್ತೆ. ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರವನ್ನ ತಿನ್ಬೇಕಾಗಿರುತ್ತೆ. ನಂತರ ಅವರ ಆಹಾರ ಪದ್ಧತಿಯಲ್ಲಿ ಸೇವನೆ ಕೂಡ ಕಡಿಮೆ ಆಗ್ತಾ ಬಂದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಿಂದರೂ ಕೂಡ ಅವರಿಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಲಭ್ಯ ಆಗುವಾಗ ನಾವು ಈ ರಾಗಿ ಮಾಲ್ಟ್ ಅನ್ನು ಸಜೆಸ್ಟ್ ಮಾಡಬಹುದು. ಇದರ ಜೊತೆಗೆ ಈ ರಾಗಿ ಮಾಲ್ಟ್ ಪೌಡರ್ ಜೊತೆಗೆ ಒಂದು ದ್ವಿದಳ ಧಾನ್ಯದ ಮೊಳಕೆ ಬರೆದಿರತಕ್ಕಂಥ ಒಂದು ಪೌಡರ್ನ ಮಿಕ್ಸ್ ಮಾಡಬಹುದು. ನಂತರ ಚಿಕ್ಕ ಮಕ್ಕಳಿಗೆ ತಿನ್ನಿಸುವಾಗ ನಾವು ಒಂದು ಒಣಗಿರ್ತಕ್ಕಂಥ ಹಸಿರು ತಪ್ಪಲುಗಳನ್ನು ಕೂಡ ಮಿಶ್ರಣ ಮಾಡಬಹುದು, ಒಣಗಿಸಿ ಪೌಡರ್ ಮಾಡಿರ್ತಕ್ಕಂಥದ್ದು. ನಂತರ ಇದ್ರ ಜೊತೆಗೆ ಇನ್ನೂ ಒಂದೆರಡು ಏಕದಳ ಧಾನ್ಯಗಳನ್ನು ಕೂಡ ಮಿಶ್ರ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ, ಒಂದು ಧಾನ್ಯಗಳಲ್ಲಿ ಸಿಗದೇ ಇರತಕ್ಕಂಥ ಪೋಷಕಾಂಶಗಳು ಇನ್ನೊಂದು ಧಾನ್ಯಗಳಲ್ಲಿ ಸಿಕ್ಕೋದು ಒಂದು ಸಮತೋಲನ ರೀತಿಯಲ್ಲಿ ಆಗಲಿ ಅಂಥೇಳಿ ಒಂದು 3 ಏಕದಳ ಧಾನ್ಯಗಳು, ಅದರಲ್ಲಿ ರಾಗಿ ಪ್ರಮುಖವಾಗಿ, ನಂತರ ಒಂದು ದ್ವಿದಳ ಧಾನ್ಯ ಮತ್ತು ಸೊಪ್ಪಿನ ಒಂದು ಪೌಡರು, ಅದರ ಜೊತೆಗೆ ಒಣ ಹಣ್ಣುಗಳು ಅಂತ ಹೇಳಿದ್ರೆ ಬಾದಾಮಿ ಇರ್ಬೋದು ಅಥವಾ ಗೋಡಂಬಿ ಇರ್ಬೋದು, ಇವುಗಳ ಪುಡಿಯನ್ನು ಕೂಡ ಮಿಶ್ರಣ ಮಾಡಿದಾಗ ತುಂಬಾ ಒಂದು ಸಮತೋಲನವಾದ ಆಹಾರವನ್ನ ಮಕ್ಕಳಿಗೆ ಕೊಡಬಹುದು. ಅದೇ ರೀತಿ ಸರ್ಜರಿ ಆಗಿರ್ತಕ್ಕಂಥವ್ರು, ಯಾವುದೇ ಒಂದು ಸರ್ಜರಿ ಮಾಡಿಸ್ಕೊಂಡಿರ್ತಾರೆ, ಅವರಿಗೆ ಹೆಚ್ಚು ಆಹಾರ ಸೇವನೆ ಕಷ್ಟ ಆಗ್ತಿರುವಂತ ಸಮಯದಲ್ಲಿ ಇಂತಹ ಪೌಡರಿಂದ ಮಾಡಿರ್ತಕ್ಕಂಥ ಗಂಜಿಯನ್ನು ಸೇವನೆ ಮಾಡಿದಾಗ ಅವರ ದೇಹಕ್ಕೆ ಸಾಮಾನ್ಯವಾಗಿ ಎಷ್ಟು ತಿಂದಾಗ ನಮಗೆ ಯಾವ ರೀತಿ ಸಮತೋಲನ ಆಹಾರದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗಬೇಕಾಗಿರುತ್ತೋ ಅವೆಲ್ಲ ಪೋಷಕಾಂಶಗಳನ್ನ ಈ ಒಂದು ಮಾಲ್ಟಿನ ರೂಪದಲ್ಲಿ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರಾಗಿಯಿಂದ ಏನೆಲ್ಲ ತಯಾರಿಸಬಹುದು, ಜೊತೆಗೆ ಏನಾದರೂ ಇದಕ್ಕೆ ರೆಡಿಮೇಡ್ ಮಾಡಿ ಮಾರುಕಟ್ಟೆ ಮಾಡಲಿಕ್ಕೆ ವ್ಯವಸ್ಥೆಗಳದಾವ ಅಂತೀರಾ? ಮಾರುಕಟ್ಟೆಯಲ್ಲಿ ಇದಕ್ಕೆ ಬೇಡಿಕೆ ಮತ್ತು ಏನೆಲ್ಲ ವಸ್ತುಗಳು ಮಾರುಕಟ್ಟೆಯಲ್ಲಿ ರಾಗಿಯಿಂದ ಮಾಡಿದ ಸಿಗ್ತವೆ, ಇದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ರಾಗಿಯಿಂದನೇ ಹೆಚ್ಚು ರೆಗ್ಯುಲರ್ ಆಗಿ ಬಳಸ್ತಕ್ಕಂಥ ಒಂದು ಬ್ರೆಡ್ ಇರ್ಬೋದು, ಮತ್ತೆ ಮಕ್ಕಳು ಅತಿ ಹೆಚ್ಚು ಇಷ್ಟಪಡ್ತಕ್ಕಂತ ಬೇಕರಿ ತಿನಿಸುಗಳಾದ ಬಿಸ್ಕೆಟು, ಕೇಕು ಇವುಗಳನ್ನು ಕೂಡ ಇವತ್ತು ರಾಗಿಯಲ್ಲಿ ನಮಗೆ ಲಭ್ಯ ಆಗ್ತಾ ಇದೆ. ಅದೇ ರೀತಿಯಲ್ಲಿ ರಾಗಿಯಿಂದ ಚಕ್ಕಲಿ ಮಾಡಬಹುದು, ತಾಲಿಪೆಟ್ಟು ಮಾಡಬಹುದು. ಇನ್ನೂ ಹೆಚ್ಚಾಗಿ ಸಾಂಪ್ರದಾಯಿಕ ಅಡುಗೆ ತಾವೆಲ್ಲರೂ ಕೇಳಿರ್ಬೋದು, ರಾಗಿ ಹಲ್ವಾ ಅಂತೇಳಿ ಒಂದು ಮಾಡ್ತಾರೆ. ಅದರಲ್ಲಿ ರಾಗಿಯನ್ನ ನೆನೆಸ್ಬಿಟ್ಟು ರುಬ್ಬಿ ಹಾಲು ತೆಗೆದು ಬೆಲ್ಲದೊಟ್ಟಿಗೆ ಮಾಡ್ತಾರೆ. ಅದನ್ನು ಕುದಿಸಿದಾಗ ಅದು ಒಂದು ಹಲ್ವಾ ರೂಪದಲ್ಲಿ ತಯಾರಾಗುತ್ತೆ. ಅದನ್ನು ಯಾವ ಸಮಯದಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಬೇಸಿಗೆ ಸಮಯದಲ್ಲಿ ರಾಗಿ ಉಪಯೋಗ ಮಾಡಿದರೆ ತುಂಬ ತಂಪಾಗುತ್ತೆ ದೇಹಕ್ಕೆ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನು ರಾಗಿ ಖಿಲ್ಸಾ ಅಂತ ಹೇಳ್ತೀವಿ ಅಥವಾ ಹಲ್ವಾ ಅಂತ ಹೇಳ್ತೀವಿ. ಇದನ್ನು ಮಾಡಿಟ್ಕೊಂಡ್ರೆ ಸುಮಾರು ಒಂದು 4-5 ದಿವಸಗಳವರೆಗೂ ಇಟ್ಕೊಳ್ಬೋದು. ಈ ರೀತಿ ಅನೇಕ ಪದಾರ್ಥಗಳನ್ನು ಇದರಲ್ಲಿ ಮಾಡಬಹುದು. ರಾಗಿ ಇಡ್ಲಿ ಮಾಡಬಹುದು, ದೋಸೆ ಮಾಡಬಹುದು. ತಮಗೆಲ್ಲರಿಗೂ ಗೊತ್ತಿರಬಹುದು, ಇವತ್ತು ಮಾರುಕಟ್ಟೆಯಲ್ಲಿ ರಾಗಿ ಇಡ್ಲಿ ಮಿಕ್ಸ್ ಸಿಗುತ್ತೆ, ದೋಸಾ ಮಿಕ್ಸ್ ಸಿಗುತ್ತೆ, ನಂತರ ರಾಗಿ ಶಾವಿಗೆ ಸಿಗುತ್ತೆ. ನಾವು ಚಿರೋಟಿ ರವಾದಿಂದ ಮಾಡ್ತಿರ್ತಕ್ಕಂಥ ಶಾವಿಗೆಯನ್ನು ಕೂಡ ರಾಗಿಯಲ್ಲೂ ಕೂಡ ನಾವು ತಯಾರು ಮಾಡಿಸ್ಕೊಳ್ಬಹುದು. ನಂತರ ನೂಡಲ್ಸ್, ಪಾಸ್ತಾ ಕೂಡ ಇದರಲ್ಲಿ ಇವತ್ತು ಪ್ರಯೋಗ ಮಾಡಿ ಮಾಡ್ತಾ ಇದ್ದಾರೆ. ಮತ್ತೆ ರಾಗಿಯನ್ನ ಮೇಲಿನ ಸಿಪ್ಪೆಯನ್ನು ತೆಗೆಯೋದಕ್ಕೋಸ್ಕರ CFTRI ಮೈಸೂರಿನಲ್ಲೂ ಕೂಡ ಒಂದು ಹೊಸ ತಂತ್ರಜ್ಞಾನದ ಮಷಿನ್ ಕೂಡ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಈ ರಾಗಿಯ ಮೇಲಿರ್ತಕ್ಕಂಥ ಸಿಪ್ಪೆಯನ್ನು ತೆಗೆಯುವ ಒಂದು ಕೆಲಸ ಆಗುತ್ತೆ, ಅಂದರೆ ಎಮರಿಂಗ್ ಅಂತ ಹೇಳ್ತೀವಿ. ಮತ್ತು ರಾಗಿ ಕೆಂಪಾಗಿರೋದ್ರಿಂದ ಇಷ್ಟಪಡದೇ ಇರತಕ್ಕಂಥ